ಆಕಾಶವಾಣಿ ವಿಜಯಪುರ, ಸಮಯ 6:51:52. ರಾಮಕೃಷ್ಣವ್ರೇ ಹೇಳಿ. ಎಸ್ಟಿಮೇಟ್ ಓಕೆ, ಆದ್ರೆ ಸಿಮೆಂಟ್ ಅಲ್ಟ್ರಾಟೆಕ್ಗೆ ಯಾಕೆ ಕಡಿಮೆ ಬೆಲೆದು ನಡೆಯುತ್ತಿಲ್ವಾ? ಓ, ನಡೆಯುತ್ತಲ್ಲ, ಆದ್ರೆ ಎಷ್ಟು ದಿನ? ಯಾವುದೇ ಗ್ಯಾರಂಟಿ ಇಲ್ಲ. ನನ್ನ ಹೆಸರು ಮತ್ತೆ ಮನೆಯ ಕೆಲಸ ನೋಡಿ, ಎರಡೂ ಹಾಳು. ಆದ್ರಿಂದ ಕಡಿಮೆ ಬೆಲೆಯ ಸಿಮೆಂಟ್ ಬಳಸೋದಂದ್ರೆ ನಮ್ಮ ತಲೆ ಮೇಲೆನೆ ಚಪ್ಪಡಿ ಕಲ್ಲು ಎತ್ತಿ ಹಾಕೋದು ತಿಳಿದು ಬಿಡಿಯ ಗೊತ್ತಾಯ್ತು. ಹೌದು, ಮನೆ ಕಟ್ಟುವಾಗ ಎಲ್ಲವನ್ನೂ ಬದಲಾಯಿಸಬಹುದು, ಆದ್ರೆ ಸಿಮೆಂಟ್ ಅನ್ನು ಸರ್ವದಾ ಬದಲಾಯಿಸುವಂತಿಲ್ಲ. ಹಾಗಾಗಿ ಮನೆ ಕಟ್ಟಿಸಿ ಕೇವಲ ಅಲ್ಟ್ರಾಟೆಕ್ ನಿಂದ. ಅಲ್ಟ್ರಾಟೆಕ್ ಬೈಂಡಿಂಗ್ ಪಾರ್ಟಿಕಲ್ಸ್ ಇಟ್ಟಿಗೆಯಿಂದ ಸರಳುಗಳ ತನಕ ಜೋಡಿಸಿ ನಿಮ್ಮ ಮನೆಗೆ ಅಖಂಡ ಬಲಿಷ್ಠತೆಯನ್ನು ನೀಡುತ್ತದೆ. ಅಲ್ಟ್ರಾಟೆಕ್ ಇಂಜಿನಿಯರ್ ಆಯ್ಕೆಯ ದೇಶದ ನಂಬರ್ ಒನ್ ಸಿಮೆಂಟ್. ಆಕಾಶವಾಣಿ ವಿಜಯಪುರ. ರೈತ ಬಾಂಧವರ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ. ಸಿಗುವುದು ಪೆನ್ಷನ್ನ ಆಸರಿಯು ಆಗದು ನಿರಾಸರೆ, ಇನ್ನು ಸಿಗುವುದು ಸಂತಸದ ಕ್ಷಣವು, ಕಳೆವುದು ಸುಖದಿಂದ ವೃದ್ಧಾಪ್ಯ. ರಕ್ಷಿತ ಆಗುವ ಅನ್ನದಾತ, ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ, ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ಇಂದಿನ ಕಿಸಾನ್ವಾಣಿ ಕಾರ್ಯಕ್ರಮದಲ್ಲಿ ಮುಧೋಳ ತಾಲೂಕಿನ ಶಿರೋಳ ಗ್ರಾಮದ ಕೃಷಿ ಅನುಭವಿ ಹನುಮಂತ್ ಬಸಪ್ಪ ನಬಾಬ್ ಅವರೊಂದಿಗೆ ಸಂದರ್ಶನ. ಇವರನ್ನು ಸಂದರ್ಶಿಸುತ್ತಾರೆ ಕಿರಣ್ ಶೇಖದಾರ್. ನಂತರ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಬಳ್ಳಾರಿ ಜಿಲ್ಲೆಯ ಹಳೆ ದರೋಜಿಯ ಈರಮ್ಮ ಮತ್ತು ಮೇಳದವರಿಂದ ಬುರ್ರಾ ಕಥಾ ಕೇಳುವಿರಿ. ನೀವು ಕಾಂಟ್ರಾಕ್ಟರ್ ಶಿವಣ್ಣ, ನೀವೇ ಹೇಳಿ, ಅಲ್ಟ್ರಾಟೆಕ್ ಸಿಮೆಂಟ್ ಯಾಕೆ ಮಾರ್ಕೆಟ್ ನಲ್ಲಿ ಕಡಿಮೆ ಬೆಲೆದು ಇದೆಯಲ್ಲ? ಇದೆ, ಹೌದು. ಆದ್ರೆ ನಾಳೆ ಛಾವಣಿ ಸೋರಿದ್ರೆ, ಗೋಡೆ ಮೇಲೆ ಕ್ರ್ಯಾಕ್ ಬಂದ್ರೆ, ನಾನ್ ಮಾಡಿದ ಮನೆ ಕೆಲಸ ಮತ್ತೆ ನನ್ನ ಹೆಸರು ಎರಡೂ ಹಾಳಾಗುತ್ತೆ. ಕೋಟೆಯ ಬಾಗಿಲು ಹಾಕಿದ್ರೆ ಏನ್ ಬಂತು? ಊರೇ ಕೊಳ್ಳೆ ಹೊಡೆದ ಮೇಲೆ ತಿಳಿಯುತ್ತೆ ಶಿವಣರೇ. ಹೌದು, ಮನೆ ಕಟ್ಟುವಾಗ ಎಲ್ಲವನ್ನೂ ಬದಲಾಯಿಸಬಹುದು, ಆದ್ರೆ ಸಿಮೆಂಟ್ ಅನ್ನು ಸರ್ವಥಾ ಬದಲಾಯಿಸುವಂತಿಲ್ಲ. ಹಾಗಾಗಿ ಮನೆ ಕಟ್ಟಿಸಿ ಕೇವಲ ಅಲ್ಟ್ರಾಟೆಕ್ ನಿಂದ. ಅಲ್ಟ್ರಾಟೆಕ್ ಬೈಂಡಿಂಗ್ ಪಾರ್ಟಿಕಲ್ಸ್ ಇಟ್ಟಿಗೆಯಿಂದ ಸರಳುಗಳ ತನಕ ಜೋಡಿಸಿ ನಿಮ್ಮ ಮನೆಗೆ ಅಖಂಡ ಬಲಿಷ್ಠತೆಯನ್ನು ನೀಡುತ್ತದೆ. ಅಲ್ಟ್ರಾಟೆಕ್ ಇಂಜಿನಿಯರ್ ಆಯ್ಕೆಯ ದೇಶದ ನಂಬರ್ ಒನ್ ಸಿಮೆಂಟ್. ಮ್ಯೂಕೋರ್ಮೈಕೋಸಿಸ್ ಕಪ್ಪು ಶಿಲೀಂಧ್ರ ಸೋಂಕು ಸಾಂಕ್ರಾಮಿಕವಲ್ಲ. ನಿಯಂತ್ರಣದಲ್ಲಿ ಇಲ್ಲದ ಸಕ್ಕರೆ ಕಾಯಿಲೆ ಸೋಂಕಿಗೆ ರಹದಾರಿ, ಎಚ್ಚರ. ಅತಿಯಾದ ಸ್ಟೆರಾಯ್ಡ್ ಬಳಕೆ ರೋಗ ನಿರೋಧಕ ಶಕ್ತಿಯನ್ನು ಕುಂಠಿತಗೊಳಿಸುತ್ತದೆ, ಜಾಗ್ರತೆ ಇರಲಿ. ಶೀಘ್ರ ಪತ್ತೆ ಮತ್ತು ಚಿಕಿತ್ಸೆಯಿಂದ ಕಪ್ಪು ಶಿಲೀಂಧ್ರ ಸೋಂಕು ಸಂಪೂರ್ಣವಾಗಿ ಗುಣವಾಗುತ್ತದೆ. ಮಾಸ್ಕ್ ಧರಿಸಿ, ಅಂತರ ಪಾಲಿಸಿ, ಸ್ವಚ್ಛತೆ ಕಾಪಾಡಿ, ಸ್ವಯಂ ಪ್ರೇರಿತರಾಗಿ ಲಸಿಕೆ ಪಡೆಯಿರಿ. ಹೆಚ್ಚಿನ ಮಾಹಿತಿಗೆ ಆರೋಗ್ಯ ಸಹಾಯವಾಣಿ 104ಕ್ಕೆ ಕರೆ ಮಾಡಿ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ನೀವು ಕಾಂಟ್ರಾಕ್ಟರ್ ಶಿವಣ್ಣ, ನೀವೇ ಹೇಳಿ ಅಲ್ಟ್ರಾಟೆಕ್ ಸಿಮೆಂಟ್ ಯಾಕೆ ಮಾರ್ಕೆಟ್ ನಲ್ಲಿ ಕಡಿಮೆ ಬೆಲೆದು ಇದೆಯಲ್ಲ? ಇದೇ ಹೌದು, ಆದ್ರೆ ನಾಳೆ ಛಾವಣಿ ಸೋರಿದ್ರೆ, ಗೋಡೆ ಮೇಲೆ ಕ್ರ್ಯಾಕ್ ಬಂದ್ರೆ, ನಾನ್ ಮಾಡಿದ ಮನೆ ಕೆಲಸ ಮತ್ತೆ ನನ್ನ ಹೆಸರು ಎರಡೂ ಹಾಳಾಗುತ್ತೆ. ಕೋಟೆಯ ಬಾಗಿಲು ಹಾಕಿದ್ರೆ ಏನ್ ಬಂತು? ಊರೇ ಕೊಳ್ಳೆ ಹೊಡೆದ ಮೇಲೆ ತಿಳಿಯುತ್ತೆ ಶಿವಣರೇ. ಹೌದು, ಮನೆ ಕಟ್ಟುವಾಗ ಎಲ್ಲವನ್ನೂ ಬದಲಾಯಿಸಬಹುದು, ಆದ್ರೆ ಸಿಮೆಂಟ್ ಅನ್ನು ಸರ್ವಥಾ ಬದಲಾಯಿಸುವಂತಿಲ್ಲ. ಹಾಗಾಗಿ ಮನೆ ಕಟ್ಟಿಸಿ ಕೇವಲ ಅಲ್ಟ್ರಾಟೆಕ್ ನಿಂದ. ಅಲ್ಟ್ರಾಟೆಕ್ ಬೈಂಡಿಂಗ್ ಪಾರ್ಟಿಕಲ್ಸ್ ಇಟ್ಟಿಗೆಯಿಂದ ಸರಳುಗಳ ತನಕ ಜೋಡಿಸಿ ನಿಮ್ಮ ಮನೆಗೆ ಅಖಂಡ ಬಲಿಷ್ಠತೆಯನ್ನು ನೀಡುತ್ತದೆ. ಅಲ್ಟ್ರಾಟೆಕ್, ಇಂಜಿನಿಯರ್ ಆಯ್ಕೆಯ, ದೇಶದ ನಂಬರ್ ಒನ್ ಸಿಮೆಂಟ್. ಓಹೋಹೋ, ಎಲ್ಲಿಗೆ ಹೊರಟೋ ನಿಂಗಣ್ಣ? ಏನಿಲ್ಲ ಅಣ್ಣ, ವ್ಯವಸಾಯಕ್ಕಾಗಿ ಸ್ವಲ್ಪ ಹಣ ಬೇಕಾಗಿತ್ತು, ಸಾಹುಕಾರರಿಂದ ಸಾಲ ತರಕ್ ಹೋಗ್ತಾ ಇದ್ದೀನಿ. ಬ್ಯಾಂಕಿಗೆ ಹೋಗಿ KCC ಅಂದ್ರೆ ಕಿಸಾನ್ ಕ್ರೆಡಿಟ್ ಕಾರ್ಡ್ ಮಾಡಿಸ್ಕೋಬೋದೇನಪ್ಪ? KCC ಮಾಡಿಸ್ಕೊಂಡ್ರೆ ಏನ್ ಉಪಯೋಗ ಆಗುತ್ತೆ ಅಣ್ಣ? ಸಾಲ ಸಿಗುತ್ತೆ, ಕೃಷಿ ಪಶುಪಾಲನೆ ಮತ್ತು ಮೀನು ಸಾಕಾಣಿಕೆಗೆ ಬಹಳ ಉಪಯೋಗ ಬರುತ್ತಪ್ಪ. ಸಮಯಕ್ಕೆ ಸರಿಯಾಗಿ ಕಂತ್ ಕಟ್ಟಿದ್ರೆ ಬಡ್ಡಿನಲ್ಲಿ ಕೂಡ ರಿಯಾಯಿತಿ ಸಿಗುತ್ತೆ. ಕಡಿಮೆ ಬಡ್ಡಿಯಲ್ಲೇ ಹೆಚ್ಚು ಲಾಭ ಅಲ್ವೇ? ಹಳ್ಳಿ ಮುಂದುವರೆದರೆ ದೇಶವು ಮುಂದುವರಿಯುತ್ತದೆ. ನಬಾರ್ಡ್ ಕರ್ನಾಟಕ, ಇವರಿಂದ ಜನಹಿತಕ್ಕಾಗಿ ಜಾರಿ. ರಾಮಕೃಷ್ಣ ಅವರೇ, ಹೇಳಿ. ಎಸ್ಟಿಮೇಟ್ ಓಕೆ, ಆದ್ರೆ ಸಿಮೆಂಟ್ ಅಲ್ಟ್ರಾಟೆಕ್ ಯಾಕೆ ಕಡಿಮೆ ಬೆಲೆದು ನಡೆಯುತ್ತಿಲ್ವಾ? ಓ, ನಡೆಯುತ್ತಲ್ಲ, ಆದ್ರೆ ಎಷ್ಟು ದಿನ? ಯಾವುದೇ ಗ್ಯಾರಂಟಿ ಇಲ್ಲ. ನನ್ನ ಹೆಸರು ಮತ್ತೆ ಮನೆಯ ಕೆಲಸ ನೋಡಿ, ಎರಡೂ ಹಾಳು. ಆದ್ರಿಂದ ಕಡಿಮೆ ಬೆಲೆಯ ಸಿಮೆಂಟ್ ಬಳಸೋದಂದ್ರೆ ನಮ್ಮ ತಲೆ ಮೇಲೆನೆ ಚಪ್ಪಡಿ ಕಲ್ಲು ಎತ್ತಿ ಹಾಕೋದು ತಿಳಿತು ಬೆಳೆ, ಗೊತ್ತಾಯ್ತು. ಹೌದು, ಮನೆ ಕಟ್ಟುವಾಗ ಎಲ್ಲವನ್ನೂ ಬದಲಾಯಿಸಬಹುದು, ಆದ್ರೆ ಸಿಮೆಂಟ್ ಅನ್ನು ಸರ್ವಥಾ ಬದಲಾಯಿಸುವಂತಿಲ್ಲ. ಹಾಗಾಗಿ ಮನೆ ಕಟ್ಟಿಸಿ ಕೇವಲ ಅಲ್ಟ್ರಾಟೆಕ್ ನಿಂದ. ಅಲ್ಟ್ರಾಟೆಕ್ ಬೈಂಡಿಂಗ್ ಪಾರ್ಟಿಕಲ್ಸ್ ಇಟ್ಟಿಗೆಯಿಂದ ಸರಳುಗಳ ತನಕ ಜೋಡಿಸಿ ನಿಮ್ಮ ಮನೆಗೆ ಅಖಂಡ ಬಲಿಷ್ಠತೆಯನ್ನು ನೀಡುತ್ತದೆ. ಅಲ್ಟ್ರಾಟೆಕ್, ಇಂಜಿನಿಯರ್ ಆಯ್ಕೆಯ, ದೇಶದ ನಂಬರ್ ಒನ್ ಸಿಮೆಂಟ್. ಪ್ರಿಯ ರೈತರೇ, ನಿಮ್ಮ ಹೊಲಗಳು ಉಳುಮೆ ಮಾಡುತ್ತಿರಬೇಕು, ನಿಮ್ಮ ಪ್ರತಿಯೊಂದು ಸಮಸ್ಯೆಗೆ ಪರಿಹಾರ ಸಿಗಬೇಕು, ಈ ಹೃತ್ಪೂರ್ವಕ ಆಶಯದೊಂದಿಗೆ ನಾವು ನಿಮ್ಮ ಸೇವೆಗೆ nurture.farm ಆಪ್ ಅನ್ನು ಪ್ರಸ್ತುತಪಡಿಸುತ್ತಿದ್ದೇವೆ. ಈ ಆಪ್ ಮೂಲಕ ನೀವು ಸ್ಪ್ರೇ ಸೇವೆಗಳು, ಬಿತ್ತನೆ ಬೀಜ ಸಂಬಂಧಿತ ಸೇವೆಗಳು, ಭೂತಪಾಸಣೆ, ಹವಾಮಾನ ಹಾಗೂ ಮಾರುಕಟ್ಟೆ ದರಕ್ಕೆ ಸಂಬಂಧಿತ ಮಾಹಿತಿ, ಕೃಷಿ ತಜ್ಞರ ಸಲಹೆ ಸೇರಿದಂತೆ ರೈತರ ಆರೋಗ್ಯ ವಿಮೆಯಾದ ಕಿಸಾನ್ ಸ್ವಾಸ್ಥ್ಯ ಬೀಮಾದಂತಹ ಸೌಲಭ್ಯವನ್ನು ಪಡೆಯಬಹುದು. ನಿಮ್ಮ ಪ್ರತಿ ಖರೀದಿಗೆ ಅಂಕಗಳನ್ನು ಗಳಿಸಿ ಮತ್ತು ಹಣವನ್ನು ಉಳಿಸಿ. ಈಗಲೇ ಡೌನ್ಲೋಡ್ ಮಾಡಿ nurture.farm ಆಪ್. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ ನೇಚರ್ ಕೇರ್ 1800-100-2199. ರಾಮಕೃಷ್ಣ ಅವರೇ, ಹೇಳಿ. ಎಸ್ಟಿಮೇಟ್ ಓಕೆ, ಆದ್ರೆ ಸಿಮೆಂಟ್ ಅಲ್ಟ್ರಾಟೆಕ್ ಯಾಕೆ ಕಡಿಮೆ ಬೆಲೆದು ನಡೆಯುತ್ತಿಲ್ವಾ? ಓ, ನಡೆಯುತ್ತಲ್ಲ, ಆದ್ರೆ ಎಷ್ಟು ದಿನ? ಯಾವುದೇ ಗ್ಯಾರಂಟಿ ಇಲ್ಲ. ನನ್ನ ಹೆಸರು ಮತ್ತೆ ಮನೆಯ ಕೆಲಸ ನೋಡಿ, ಎರಡೂ ಹಾಳು. ಆದ್ರಿಂದ ಕಡಿಮೆ ಬೆಲೆಯ ಸಿಮೆಂಟ್ ಬಳಸೋದಂದ್ರೆ ನಮ್ಮ ತಲೆ ಮೇಲೆನೆ ಚಪ್ಪಡಿ ಕಲ್ಲು ಎತ್ತಿ ಹಾಕೋದು ತಿಳಿತು ಬೆಳೆ, ಗೊತ್ತಾಯ್ತು. ಹೌದು, ಮನೆ ಕಟ್ಟುವಾಗ ಎಲ್ಲವನ್ನೂ ಬದಲಾಯಿಸಬಹುದು, ಆದ್ರೆ ಸಿಮೆಂಟ್ ಅನ್ನು ಸರ್ವಥಾ ಬದಲಾಯಿಸುವಂತಿಲ್ಲ. ಹಾಗಾಗಿ ಮನೆ ಕಟ್ಟಿಸಿ ಕೇವಲ ಅಲ್ಟ್ರಾಟೆಕ್ ನಿಂದ. ಅಲ್ಟ್ರಾಟೆಕ್ ಬೈಂಡಿಂಗ್ ಪಾರ್ಟಿಕಲ್ಸ್ ಇಟ್ಟಿಗೆಯಿಂದ ಸರಳುಗಳ ತನಕ ಜೋಡಿಸಿ ನಿಮ್ಮ ಮನೆಗೆ ಅಖಂಡ ಬಲಿಷ್ಠತೆಯನ್ನು ನೀಡುತ್ತದೆ. ಅಲ್ಟ್ರಾಟೆಕ್, ಇಂಜಿನಿಯರ್ ಆಯ್ಕೆಯ, ದೇಶದ ನಂಬರ್ ಒನ್ ಸಿಮೆಂಟ್. झरने का पानी भी बंद, लैंड स्लाइड होने के लक्षण. अरे सब लोग इकट्ठे हो, क्या खबर है डाक बाबू? खबर कुछ ठीक नहीं है काका, लैंड स्लाइड होने का खतरा है. अरे किसी सुरक्षित स्थान पर चलना पड़ेगा. ऐसे कैसे घर बार छोड़ दे? घर की चिंता छोड़ो, जल्दी से अपना सेफ्टी किट और जरूरी कागजात लेकर किसी सुरक्षित स्थान पर पहुँचो. आपके हित में तत्पर NDMA, नेशनल डिजास्टर मैनेजमेंट अथॉरिटी द्वारा जनहित में जारी. ನೀವು ಕಾಂಟ್ರಾಕ್ಟರ್ ಶಿವಣ್ಣ, ನೀವೇ ಹೇಳಿ ಅಲ್ಟ್ರಾಟೆಕ್ ಸಿಮೆಂಟ್ ಯಾಕೆ ಮಾರ್ಕೆಟ್ ನಲ್ಲಿ ಕಡಿಮೆ ಬೆಲೆದು ಇದೆಯಲ್ಲ? ಇದೇ ಹೌದು, ಆದ್ರೆ ನಾಳೆ ಛಾವಣಿ ಸೋರಿದ್ರೆ, ಗೋಡೆ ಮೇಲೆ ಕ್ರ್ಯಾಕ್ ಬಂದ್ರೆ, ನಾನ್ ಮಾಡಿದ ಮನೆ ಕೆಲಸ ಮತ್ತೆ ನನ್ನ ಹೆಸರು ಎರಡೂ ಹಾಳಾಗುತ್ತೆ. ಕೋಟೆಯ ಬಾಗಿಲು ಹಾಕಿದ್ರೆ ಏನ್ ಬಂತು? ಊರೇ ಕೊಳ್ಳೆ ಹೊಡೆದ ಮೇಲೆ ತಿಳಿಯುತ್ತೆ ಶಿವಣರೇ. ಹೌದು, ಮನೆ ಕಟ್ಟುವಾಗ ಎಲ್ಲವನ್ನೂ ಬದಲಾಯಿಸಬಹುದು, ಆದ್ರೆ ಸಿಮೆಂಟ್ ಅನ್ನು ಸರ್ವಥಾ ಬದಲಾಯಿಸುವಂತಿಲ್ಲ. ಹಾಗಾಗಿ ಮನೆ ಕಟ್ಟಿಸಿ ಕೇವಲ ಅಲ್ಟ್ರಾಟೆಕ್ ನಿಂದ. ಅಲ್ಟ್ರಾಟೆಕ್ ಬೈಂಡಿಂಗ್ ಪಾರ್ಟಿಕಲ್ಸ್ ಇಟ್ಟಿಗೆಯಿಂದ ಸರಳುಗಳ ತನಕ ಜೋಡಿಸಿ ನಿಮ್ಮ ಮನೆಗೆ ಅಖಂಡ ಬಲಿಷ್ಠತೆಯನ್ನು ನೀಡುತ್ತದೆ. ಅಲ್ಟ್ರಾಟೆಕ್, ಇಂಜಿನಿಯರ್ ಆಯ್ಕೆಯ, ದೇಶದ ನಂಬರ್ ಒನ್ ಸಿಮೆಂಟ್. ಈಗ ಕೇಳಿ ಮುಧೋಳ ತಾಲೂಕಿನ ಶಿರೋಳ ಗ್ರಾಮದ ಕೃಷಿ ಅನುಭವಿ ಹನುಮಂತ್ ಬಸಪ್ಪ ನಬಾಬ್ ಅವರೊಂದಿಗೆ ಸಂದರ್ಶನ. ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ಇವತ್ತಿನ ದಿವಸ ನಾವು ಬಾಗಲಕೋಟೆ ಜಿಲ್ಲೆಯ ಮುಧೋಳ ತಾಲೂಕಿನ ಶಿರೋಳ ಗ್ರಾಮದಲ್ಲಿ ಇವರು ಕೂಡ ಸಾವಯವ ಕೃಷಿಯನ್ನ ಮಾಡ್ತಿರುವಂತವರು, ಅದರ ಜೊತೆಗೆ ಸಾವಯವ ಕೃಷಿಯ ಜೊತೆಗೆ ಸಮಗ್ರ ಕೃಷಿಯನ್ನು ಮಾಡ್ತಾ ಇದ್ದಾರೆ. ಈ ಸಮಗ್ರ ಕೃಷಿಯಲ್ಲಿ ಜವಿಗೋಧಿ, ಅರಿಶಿಣ, ಗೋವಿನ ಜೋಳ, ಕಬ್ಬು, ಹೈನುಗಾರಿಕೆ ಇಷ್ಟೆಲ್ಲಾನು ಮಾಡ್ತಾ ಇರೋದ್ರಿಂದ ಇವರು ಮಾಡ್ತಾ ಇರುವಂತಹ ಕೃಷಿಯಲ್ಲಿ ಮಾಡ್ತಾ ಇರುವಂತಹ ಕೆಲವೊಂದು ವಿಶೇಷ ಏನಪ್ಪ ಅಂದ್ರೆ ಜೀವಸಾರ ಘಟಕವನ್ನ ಮಾಡ್ಕೊಂಡಿದ್ದಾರೆ ಮತ್ತು ಈ ಗೋಬರ್ ಗ್ಯಾಸ್ ಅದರ ಜೊತೆಗೆ ನುಗ್ಗೆ ಕೂಡ ಬೆಳೀತಾ ಇದ್ದಾನೆ ಅಂತ ಹೇಳಿದ್ದಾರೆ. ಇವರು ಯಾವ್ಯಾವ ರೀತಿ ಬೆಳೀತಾರೆ? ಇವರ ಹೆಸರು ಹನುಮಂತ್ ಬಸಪ್ಪ ನಬಾಬ್ ಅಂತ ಹೇಳಿ. ಇವರು ಯುವ ರೈತರು, ಯಾಕಂದ್ರೆ ಇವರು ಕೂಡ ಶಾಲೆಯನ್ನ ಕಲಿತಿರೋದು ಕೇವಲ 9ನೇ ಕ್ಲಾಸು. 9ನೇ ಕ್ಲಾಸ್ ವರೆಗೆ ಮಾತ್ರ ಶಾಲೆಯನ್ನ ಕಲಿತು ಇಷ್ಟೊಂದು ಈ ಸಾವಯವ ಕೃಷಿಯಲ್ಲಿ ಸಾಧನೆಯನ್ನು ಮಾಡಿದ್ದಾರೆ. ಇವರು ಹೈನುಗಾರಿಕೆನೂ ಕೂಡ ಮಾಡ್ತಾ ಇದ್ದಾರೆ. ಇಷ್ಟೊಂದು ಸಾಧನೆ ಮಾಡಬೇಕು ಅಂತಂದ್ರೆ ಆ ಸಾಧನೆಯ ಹಿಂದೆ ಇವರ ಶ್ರಮ ಎಷ್ಟಿದೆ ಅನ್ನೋದನ್ನ ನಾವು ಆಕಾಶವಾಣಿ ಮುಖಾಂತರ ನಾವು ಹೇಳಿದ್ರೆ ಅದು ಚಂದ ಅನ್ಸುದಿಲ್ಲ. ಅದಕ್ಕೆ ನಾವು ಸ್ವತಃ ಅವರೇ ನಮ್ಮ ಎದುರಿಗೆ ಇದ್ದಾರೆ. ನಾವು ಅವರಿಂದನೇ ನಿಮ್ಗೆ ತಿಳಿಸ್ತಾ ಇದ್ದೀವಿ ರೇಡಿಯೋ ಮುಖಾಂತರ. ನೀವು ಆದಷ್ಟು ಇದನ್ನ ಲಕ್ಷ್ಯ ಕೊಟ್ಟು ಕೇಳಬೇಕು ಅಂತ ಹೇಳ್ತಾ ಇದ್ದೀನಿ. ನಮಸ್ಕಾರ ಹನುಮಂತ ಬಸಪ್ಪ ನಬಾಬ್ ಅವರೇ. ನಮಸ್ಕಾರ ಸರ್. ನಮಸ್ಕಾರ. ಎಷ್ಟು ವರ್ಷದಿಂದ ಕೃಷಿಯನ್ನ ಮಾಡ್ತಾ ಇದ್ದೀರಿ ತಾವು? ನಾವು ಸುಮಾರು 20 ವರ್ಷದಿಂದ ಕೃಷಿಯನ್ನ ಮಾಡ್ತಿದ್ದೀವಿ ಸರ್. 20 ವರ್ಷದಿಂದ ಕೃಷಿಯನ್ನ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಈಗ ತಾವು ಶಾಲೆಯನ್ನ ಕಲಿಯಲಾರ್ದನೆ ನೇರವಾಗಿ ಅಂದ್ರೆ 9ನೇ ಕ್ಲಾಸ್ ವರೆಗೆ ಕಲಿತು ಕೃಷಿಗೆ ಬಂದವರು, ಯಾಕೆ ಅಂತ ನಾವು ಕೇಳಬಹುದಾ? ನಾವು 9ನೇ ಕ್ಲಾಸ್ ಒಳಗೆ ಸಾಲಿ ಕಲ್ತೀವಿ ಸರ್. ಆಗ ನಮ್ಮ ಮನೆಯಲ್ಲಿ ನಾವು ಒಬ್ಬರೇ ಇರೋದ್ರಿಂದ ನಮ್ಮ ಕೃಷಿ ಮಾಡಲಿಕ್ಕೆ ನಮ್ಮ ತಂದೆಯವರಿಗೆ ಆದಂತ ತೊಂದರೆಗಳಿಂದ ನಾವು ಕೃಷಿಯನ್ನೇ ಮಾಡ್ಬೇಕನ್ನೋ ನಮ್ಮಂತ ಅವಲಂಬಿತರಾಗಿ ಇವತ್ತು ನಾನು ಕೃಷಿಗೆ ಬಂದಿದ್ದೀನಿ. ಕೃಷಿ ಮಾಡೋದು ಒಳ್ಳೆಯದ್ರೆ ಇದಕ್ಕಿಂತ ಬೇರೆ ಯಾವ ಏನು ಯಾರಾಗೂ ಏನೂ ಇಲ್ಲ ಅಂತ ನಾವು ಕಂಡುಕೊಂಡಿದ್ದೀವಿ. ಕೃಷಿಯಿಂದಾನೇ ನಮಗೆ ಒಂದು ಒಳ್ಳೆ ಉತ್ಪನ್ನನ ತೆಗಿತಾ ಇದ್ದೀವಿ. ಇದರಿಂದ ನಮಗೆ ಒಂದು ಒಳ್ಳೆ ವಿಚಾರಗಳದಾವು ಅಂತ ನಾವು ಹೇಳ್ಬೋದು. ರೈತ ಬಾಂಧವರೇ, ತಾವು ಗಮನಿಸಬೇಕು, ಕೃಷಿಯಲ್ಲಿ ಖುಷಿಯನ್ನ ಕಂಡವರು ಇವರು. ಯಾವ ರೀತಿ ಕಂಡಿದ್ದಾರೆ ಅಂತ ನಾವು ಒಂದೊಂದಾಗಿ ತಮಗೆ ತಿಳಿಸ್ತಾ ಹೋಗ್ತೀವಿ. ಮೊದಲು ಇವರು ಈಗ ತಮ್ಮ ಅಂದ್ರೆ ಹನುಮಂತ ಬಸಪ್ಪ ನಬಾಬ್ ಇವರ ಜಮೀನಲ್ಲಿ ಈಗ ಜವಿಗೋಧಿ ಇದೆ ಅಂತ ಹೇಳ್ತಾ ಇದ್ದಾರೆ. ಜವಿಗೋಧಿಯನ್ನ ಯಾವ ರೀತಿ ಬೆಳೀತಾರೆ ಅನ್ನೋದನ್ನ ನಾವು ಅವರಿಂದಲೇ ಕೇಳ್ತಾ ಹೋಗೋಣಂತೆ. ಹನುಮಂತ ಬಸಪ್ಪ ನಬಾಬ್ ಅವರೇ, ತಾವು ಜವಿಗೋಧಿಯನ್ನ ಈ ಸದ್ಯ ನಮ್ಮ ಜಮೀನಲ್ಲಿ ಇದೆ ಅಂತ ಹೇಳಿದ್ರೆ ಈ ಜವಿಗೋಧಿ ಬಿತ್ತೋಕ್ಕಿಂತ ಮುಂಚೆ ಜಮೀನನ್ನ ಯಾವ ರೀತಿ ಹದ ಮಾಡಿದ್ರಿ? ಆಮೇಲೆ ತಾವು ಹೇಳೋ ಪ್ರಕಾರ ವಿಶೇಷ ಕೆಲವೊಂದು ಕೃಷಿಯಲ್ಲಿ ತಾವು ಮಾಡ್ತಿರುವಂತ ಈ ಜೀವಸಾರ ಘಟಕ, ಈ ಗೋಬರ್ ಗ್ಯಾಸ್ ಇವನ್ನು ಎಲ್ಲಾನು ತಾವು ಮಾಡ್ಕೊಂಡಿದ್ದೀರಿ. ಯಾವುದೇ ಬೆಳೆಯನ್ನ ಅಂದ್ರೆ ತಾವು ಮಾಡುವಂತ ಈ ಸಮಗ್ರ ಕೃಷಿಯಲ್ಲಿ ಯಾವುದೇ ಬೆಳೆಯನ್ನ ಬೆಳೆಯೋದಕ್ಕಿಂತ ಮುಂಚೆ ಜಮೀನು ಹದ ಮಾಡಬೇಕಾದ್ರೆ ಈ ಜೀವಸಾರ ಘಟಕದಿಂದಾಗ್ಲಿ ಅಥವಾ ಈ ಹೈನುಗಾರಿಕೆ ಇದೆ ಇದರಿಂದ ಈ ಹೈನುಗಾರಿಕೆ ಮುಖಾಂತರ ಯಾವ್ದ್ಯಾವ್ದನ್ನ ತಾವು ಬಳಕೆ ಮಾಡಿಕೊಂಡು ಜಮೀನನ್ನ ಹದ ಮಾಡ್ತೀರಿ ಅನ್ನೋದು ಸ್ವಲ್ಪ ತಿಳಿಸ್ಕೊಡ್ಬೇಕು ನಮ್ಗೆ. ಈಗ ನಾವು ಜವಿ ಗೋಧಿಯನ್ನ ಬೆಳೆದಿದ್ದೀವಿ. ಇವಾಗ ಹಿಂದಿನ ಒಂದು ಬೆಳೆ ನಮ್ಮಲ್ಲಿ ಹುರುಳಿ ಅಂತ ಬೆಳೆ ಮಾಡ್ತಿದ್ದೀವಿ. ಆ ಹುರುಳಿ ಬೆಳೆ ಇರೋ ತಪ್ಪಲನ್ನ ಕಾಲಗೈಯಾಗಿ ಹುಳಿ ಬೆಳೆ ತಪ್ಪಲನ್ನ ನೆಲಗ ಬಿದ್ದಿರೋದ್ರಿಂದ ಅದನ್ನೇ ಒಂದು ರೋಟಾವೇಟರ್ ಹೊಡೆಸಿ ಅದನ್ನ ಒಂದು ಗುರುಕು ಹೊಡೆದು ಅದು ಸಾಲ ಬಿಡೋದ್ರ ಮುಖಾಂತರ 18 ಇಂಚಿ ಸಾಲು ಬಿಟ್ಟು ಅದರಲ್ಲಿ ಬೀಜವನ್ನು ಬಿತ್ತನೆ ಮಾಡಿ ಅದನ್ನ ಮುಚ್ಚಿ ಸರಿಯಾಗಿ ನಮ್ಮಲ್ಲಿ ಜೀವಸಾರ ಘಟಕ ಅಂತ ಇದೆ ನಮ್ಮ ಹೊಲದಲ್ಲಿ, ಆ ಜೀವಸಾರ ಘಟಕದ ಸ್ಲರಿಯನ್ನು ಆ ಬೆಳೆಗೆ ಒಂದು 25-30% ನೀರಿನ ಜೊತೆ ಬಿಟ್ಟು ಆ ನೀರು ಹಾಸೋದ್ರಿಂದ ಅದಕ್ಕೆ ಒಳ್ಳೆಯ ಹಾಕಿದ ಬೀಜಕ್ಕಾಗಲಿ ಒಂದು ಬಿತ್ತನೆ ಮಾಡಿದ ಮೇಲೆ ಅದನ್ನ ಹಾಸೋದ್ರಿಂದ ಒಳ್ಳೆಯ ಒಂದು ಬೆಳೆಯನ್ನು ನಮ್ಮಲ್ಲಿ ಕಾಣ್ತಾ ಇದೆ ಸರ್. ಈಗ ನಾನು ಕೇಳೋದು ಇನ್ನೊಂದು ಪ್ರಶ್ನೆ, ಈಗ ಜವಿಗೋಧಿಯನ್ನ ಎಷ್ಟು ಎಕರೆದಲ್ಲಿ ಬೆಳೀತಾ ಇದ್ದೀರಿ ಮತ್ತೆ ಇದು ಸುಮಾರು ಎಷ್ಟು ವರ್ಷದಿಂದ ಬೆಳೀತಾ ಇದ್ದೀರಿ? ಮತ್ತೆ ಈಗ ತಾವು ಕೂಡ ಬೆಳೆಯುವ ಪದ್ಧತಿನೂ ಸಾವಯವ ಅಂತ ಹೇಳಿದ್ರಿ, ಈಗ ಯಾವ ರೀತಿ ಎಷ್ಟನ್ನ ಇದಕ್ಕೆ ಒಂದು ಎಕರೆಗೆ ಎಷ್ಟು ಕ್ವಿಂಟಲ್ ವರೆಗೆ ಅಥವಾ ಎಷ್ಟು ಟನ್ ವರೆಗೆ ತಕ್ಕೊಂಡಿದ್ದೀರಿ ತಾವು? ನಾವು 1 ಎಕರೆಗೆ ಕನಿಷ್ಠ ಅಂದ್ರೆ ಒಂದು 25-30 ಕ್ವಿಂಟಲ್ ಮಟ್ಟ ಜೈವಿ ಗೋಧಿಯನ್ನು ಬೆಳೀತಾ ಇವಿ. ಅಂದ್ರೆ ಇದು ಸಾವಯವ ಪದ್ಧತಿ? ಸಾವಯವ ಪದ್ಧತಿ ಒಳಗ ಅದ್ ನಾವು ಈಗ ಹೊಸ ಒಂದಿಷ್ಟು ನಮ್ಮ ಮಣಿಪುರ ತೆಕರೆ ಹಾಕೊಲ್ಲಕ್ಕ ನಾವು ಮಾಡೇ ಇರ್ತೀವಿ. ನಾವು ಗೋಧಿ ಆಗಿರಲಿ ಜವಿ ಗೋಧಿ ಆಗಿರಲಿ ನಾವು ಸಾವಯವ ಕೃಷಿ ಮಾಡೋದ್ರಿಂದ ನಮ್ಮ ಮನಿ ಬಳಕೆಗೆ ಆದರೂ ಸಹಿತ ನಾವು ಬೆಳ್ಕೋತಾ ಇದ್ದೀವಿ. ಈ ವರ್ಷ ಆದರೂ ನಾವು 1 ಎಕರೆ ಜವಿ ಗೋಧಿಯನ್ನು ಬಿತ್ತನೆ ಮಾಡಿದ್ವಿ. ಇದಕ್ಕೆ ರೋಗಗಳು ಏನು ಬರೋದಿಲ್ಲ ಏನಂತಾರೆ ಜವಿ ಗೋಧಿ ಬೆಳೆದಾಗ? ನಾವು ಕೆಲವೊಂದು ಈ ಬೆಂಕಿ ರೋಗ ಅಂತ ಬರ್ತೈತಿ, ಆ ಬೆಂಕಿ ರೋಗ ಬಂದಾಗ ನಾವು ಒಂದು ಸ್ವಲ್ಪ ಆಕಳ ಗೋಮೂತ್ರ ಆಗಿರಲಿ ಅದು ಬೇವಿನ ರಸ ಆಗಲಿ ಎರಡೂ ಕುಡಿಸಿ ನಾವು ಇದು ಹಣ್ಣು ಮೆಣಸಿನಕಾಯಿ ಪುಡಿಯನ್ನು ಮಾಡಿ ಅದಕ್ಕೆ ನಾವು ಜವಿ ಗೋಧಿಗೆ ಪ್ರೇ ಮಾಡ್ತೀವಿ. ಅದರಿಂದ ನಮ್ದು ರೋಗ ರುವಾಜುಗಳು ಕಂಟ್ರೋಲ್ ಆಗ್ತಾವೆ. ಮತ್ತೆ ಈಗ ನೀವು ಈ ಜವಿಗೋಧಿಗೆ ಬೆಂಕಿ ರೋಗ ಬರ್ತದ ಅಂತ ಹೇಳಿದ್ರಿ, ಈ ಬೆಂಕಿ ರೋಗ ಈ ಜವಿಗೋಧಿಗೆ ಬಂದದ ಅಂತೇಳಿ ಅದರ ಲಕ್ಷಣಗಳನ್ನ ಯಾವ ರೀತಿ ಗೊತ್ತಿಡಿತೀರಿ? ಅದು ಎಲಿ ಕೆಂಪು ಕೆಂಪಗ ಎಲಿ ಮೇಲೆ ಚುಕ್ಕಿ ಕೆಂಪ ಆಗೋದ್ರಿಂದ ಅದಕ್ಕೆ ರೋಗ ಬಂದೈತೆ ಅಂತ ನಾವು ಗೊತ್ತ ಮಾಡ್ತೀವಿ. ಅದು ಬಡ್ಡಿ ಕಡೆ ಮಗಳು ಒಂದ್ ಎಡ್ಡೆಡ್ ಎಲಿ ಕೆಂಪು ಎಲಿ ಬಿಡಾಕತೈತಿ. ಆ ಎಲಿ ಕೆಂಪು ಆಗೋದ್ರಿಂದ ತುದಿ ಕೆಂಪು ಹೊಡಿದ್ರಿಂದ ಆ ಚುಕ್ಕಿ ಚುಕ್ಕಿ ಬೀಳೋದ್ರಿಂದ ಗೊತ್ತಾಕೈತಿ ಆ ಜವಿಗೆ ರೋಗ ಮಾತೇತ ಆಗ ಅಡ್ವಾನ್ಸ್ ಆಗಿ ಹೊಡೆದ್ಬಿಡ್ತು. ಈ ರೀತಿ ಬಂದಾಗ ಮಾತ್ರ ಜವಿಗೋದಿಗೆ ಬೆಂಕಿ ರೋಗ ಬಂದ ಅಂತ ಗೊತ್ತ ಹಿಡಿತೀರಿ. ಅವಾಗ ಆಕಳ ಗೋಮೂತ್ರವನ್ನ ಸ್ಪ್ರೇ ಮಾಡ್ತೀನಿ ಅಂತ ಹೇಳಿದ್ರಿ. ಈಗ ಮತ್ತ ಆ ಸ್ಪ್ರೇ ಮಾಡಿದ ನಂತರ ಎಷ್ಟು ದಿವಸಕ್ಕೆ ಅದು ನಿವಾರಣೆ ಆಗ್ತದ? ಒಂದ್ ವಾರದಾಗ ಕಂಟ್ರೋಲ್ ಆಕೈತ್ರಿ. ಒಂದ್ ವಾರದೊಳಗ ಕಂಟ್ರೋಲ್ ಆಗ್ತದ. ಒಂದ್ ವಾರ ಕಂಟ್ರೋಲ್ ಆದ ನಂತರ ಮತ್ತೆ ಇದು ಬಿಟ್ಟು ಬೇರೆ ಯಾವ್ದಾದ್ರು ರೋಗಗಳು ಏನಾದ್ರೂ ಬರ್ತಾವಂತೀರಿ ಇದಕ್ಕೆ? ಇಲ್ಲ, ಬೆಂಕಿ ರೋಗ ಬಿಟ್ಟರೆ ಬೇರೆ ರೋಗ ಯಾವ ಅದಕ್ಕೆ ಬರಂಗಿಲ್ಲ, ನಮ್ಮಲ್ಲಿ ಬಂದಿಲ್ಲ. ಬೇರೆ ಯಾವ ರೋಗ ಬರಂಗಿಲ್ಲ ಅಂತೀರಿ. ಅದರ ಜೊತೆಗೆ ನೀವು ಅರಿಶಿನವನ್ನು ಬೆಳಿತೀನಿ ಅಂತ ಹೇಳಿದ್ರಿ. ಈ ಅರಿಶಿನವನ್ನ ಯಾವ ರೀತಿ ಬೆಳಿತೀರಿ? ಅರಿಶಿನ ನಾವು ಸಾಲಿಂದ ಸಾಲಿಗೆ 4 ಫೂಟ ಬೆಡ್ ಮಾಡಿ ಆ ಬೆಡ್ ಮೇಲೆ 3 ಬೀಜವನ್ನ ಇಟ್ಟು ಅದಕ್ಕೆ ಡ್ರಿಪ್ ಎಳಿತೀವಿ. ಆ ಡ್ರಿಪ್ ಮಾಡಿ ಆನಂತರ ಹಸಿ ಮಾಡಿ ಆನಂತರ ಬೀಜವನ್ನು ಚುಚ್ಚಿ ನಾಟಿ ಮಾಡ್ತೀವಿ. ಅಂದ್ರೆ ಈಗ ಕೆಲವೊಬ್ರು ಅರಿಶಿನವನ್ನ ಬೆಳಿಬೇಕಾದ್ರೆ ಈ ಕಬ್ಬು ಹಚ್ಚಿದಲ್ಲಿ ಬೆಳಿತಾರೆ, ತಾವ್ ಇದನ್ನ ನೇರವಾಗಿ ಅರಿಶಿನವನ್ನೇ ಸಪರೇಟ್ ಆಗಿ ಬೆಳಿತಾ ಇರ್ತಾರೆ. ಏನ ಈ ಕಬ್ಬು ಅಥವಾ ಗೋವಿನ ಜೋಳ ಈ ರೀತಿ ಹಚ್ಚಿದಾಗ ಬೆಳಿತಾ ಇರ್ತಾರೆ? ಈಗ ಅರಿಶಿನ ನಾವು 4 ಫೂಟ್ ಬೆಡ್ ಹಾಕಿರ್ತೀವಿ, ಆ ಬೆಡ್ ಮೇಲೆ ಅರಿಶಿನ ಇರ್ತತಿ, ನಡು ಸಾಲ ಒಳಗ ಖಾಲಿದ ಸಾಲ ಒಳಗ ಗೋವಿನ ಜೋಳ ಹಾಕ್ತಿವಿ 3 ಫೂಟಿಂದ 4 ಫೂಟಿಗೆ ಒಂದು ಕಾಳ. ಮುಂದೆ ಅದರೊಳಗ ಮೆಣಸಿನ ಗಿಡ ಬೆಳಿತೀವಿ, ಚೆಂಡು ಹೂ ಬೆಳಿಬಹುದು, ಮಿಶ್ರಣ ಬೆಳೆಯನ್ನ ಬೆಳೆಯುವಂತ ಆ ಪದ್ಧತಿ ಮಾಡ್ತೀವಿ ನಾವು. ಈಗ ಅಂದ್ರೆ ಅರಿಶಿನ ಬೆಳೆಗೆ ಕೆಲವೊಂದು ರೈತರು ಹೇಳುವ ಪ್ರಕಾರ ನೆರಳು ಇರಬೇಕು ಅನ್ನೋ ಒಂದು ದೃಷ್ಟಿ, ನೆರಳಿನಲ್ಲಿ ಬೆಳೆದ್ರೆ ಅರಿಶಿನ ದಷ್ಟಪುಷ್ಟವಾಗಿ ಬೆಳೀತದೆ ಅನ್ನೋ ದೃಷ್ಟಿಯಿಂದ, ಆಮೇಲೆ ಅದರ ಜೊತೆಗೆ ಈ ಬೆಳೆಗಳನ್ನು ನಾವು ಈ ಗೋವಿನ ಜೋಳ ಇವನ್ನೆಲ್ಲನೂ ತಕ್ಕೋಬಹುದು ಅಂತೀರಿ. ಈಗ ಅರಿಶಿನವನ್ನು ತಾವು 1 ಎಕರೆದಲ್ಲಿ ಎಷ್ಟು ಕ್ವಿಂಟಲ್ ವರೆಗೆ ಬೆಳೆದಿದ್ದಿರ್ತಾವು? ನಾವು ಸಾವಯವ ಒಳಗೆ ಅರಿಶಿನ ಬೆಳೆ ಲಾಸ್ಟ್ ಅಂದ್ರೆ 1 25-28 ಕ್ವಿಂಟಲ್ ಮಟ್ಟ ಬೆಳೆದಿದ್ದೀವಿ. ಅಂದ್ರೆ ಒಂದು ಎಕರೆದಲ್ಲಿ ಸುಮಾರು 25-28 ಕ್ವಿಂಟಲ್ ವರೆಗೆ ಬೆಳೆದಿದ್ದೀರಿ. ಮತ್ತೆ ಈ ಅರಿಶಿನವನ್ನು ತಾವು ಮಾರಾಟ ಎಲ್ಲಿ ಮಾಡ್ತೀರಿ? ನಮಗೆ ಯಾವ ಸಾವಯವದೊಳಗೆ ನಮ್ಗೆ ಕೆಲವೊಂದಿಷ್ಟು ಅರಿಶಿನ ಪುಡಿ ಇಲ್ಲೇ ಲೋಕಲ್ ನಮ್ಮಲ್ಲಿ ಸಾವಯವ ಮುದೋಳದಲ್ಲಿ ಒಂದು ಅಂಗಡಿ ಐತಿ, ಆ ಅಂಗಡಿ ಒಳಗೆ ಪೌಡರ್ ಮಾಡಿ ಕೊಡ್ತೀವಿ. ಅದು ಆದಷ್ಟು ನಮ್ಮಲ್ಲಿ ಕಪ್ಸುವಂತದಿಲ್ಲ, ಕೆಲವೊಂದಿಷ್ಟು ನಮ್ಮ ಬೇರೆ ಕಡೆ ಅದು ಕಡಿಮೆ ಖರ್ಚು ಆಗೋದ್ರಿಂದ ನಮ್ಮಲ್ಲಿ ಸಾವಯವ ಕೃಷಿಕರು ಒಂದಿಷ್ಟು ಎಲ್ಲಾ ಕಡೆ ತಾಲೂಕದಾಗ ಜಾಸ್ತಿ ಇರೋದ್ರಿಂದ ಅಂದ್ರೆ ನಮ್ಮ ಅರಿಶಿನ ಪುಡಿ ಬಹಳ ಆದ್ರೆ 1 ಕ್ವಿಂಟಲ್ ಮಟ್ಟ ಹೊರಗೆ ನಾವು ಪುಡಿ ಮಾಡಿ ಪೌಡರ್ ಮಾಡಿ ಕಳಿಸ್ತೀವಿ, ಇನ್ನುಳಿದ ಅರಿಶಿನ ಸಾಂಗ್ಲಿ ಮಾರ್ಕೆಟ್ಗೆ ಕಳಿಸ್ತಾ ಇದ್ದೀವಿ. ಅಂದ್ರೆ ಈಗ ತಾವು ಹೇಳೋ ಪ್ರಕಾರ ಈ ಸಾವಯವ ಇದಕ್ಕೆ ಬೇಡಿಕೆ ನಮ್ಮ ಜಿಲ್ಲೆಯಲ್ಲಿ ಕಡಿಮೆ ಇದೆ ಅಂತೀರಿ ತಾವು ಬೆಳೆದ ಇದರ ಪ್ರಕಾರ? ಈಗ ಸಾವಯವ ಬೇಡಿಕೆ ಅದರಿ, ಆದ್ರೆ ನಾವು ಆ ಬೇಡಿಕೆನ ಕೆಲವೊಂದಿಷ್ಟು ಮಂದಿ ರೇಟ್ ಕೇಳ್ತಾರ. ಈಗ ಹೊರಗಿನ ರೇಟ್ ಕಿತ್ತಲೂ ನಮ್ಮ ಸ್ವಲ್ಪ ಸಾವಯವ ಇರತಂತ ರೇಟ್ 1-5 ರೂಪಾಯಿ ಜಾಸ್ತಿ ಆಗುದ್ರಿಂದ ರೈತರು ಅದನ್ನ ಹಿಂದ್ಮುಂದ್ ಮಾಡ್ತಾರ ತಗೋಬೇಕಂದ್ರ. ಅದಕ್ಕ ರೈತರಿಗೆ ಒಂದ್ ನಾವು ಏನ್ ಹೇಳ್ತೀವಿ ಅಂದ್ರ, ರೈತರ ಆಗಿರ್ಲಿ ಒಂದು ಆಫೀಸಲ್ಲಿ ಆಗಿರ್ಲಿ, ಇದರಂತ ನಾವು ಸಾವಯವ ಪದಾರ್ಥ ತಿನ್ನೋದ್ರಿಂದ ಮನುಷ್ಯನಿಗೆ ಯಾವುದೋ ಶುಗರ್ ಬಿ ಪಿ ಆಗಿರ್ಲಿ ಯಾವುದೋ ಒಂದು ಮನುಷ್ಯನ ಅನಾರೋಗ್ಯಗಳು ಆಗಿದ್ರು ಸಹಿತ ಈ ಸಾವಯವ ಕೃಷಿಯಿಂದ ಊಟ ಮಾಡೋದ್ರಿಂದ ಅವ್ರಿಗೆ ಒಂದು ಒಳ್ಳೆ ಚಲೋ ಆಕತಿ. ಅದಕ್ಕೆ ಇನ್ನು ಏನೋ 1-2 ರೂಪಾಯಿ ಜಾಸ್ತಿ ಆದ್ರೂ ಸಹಿತ ಅದನ್ನ ತಗೋಬೇಕಂತೇಳಿ ನಾವು ರೈತರಿಗೆ ಹೇಳ್ತೀವಿ. ತಿಳಿಸಿ ಹೇಳಿದಾಗ ಮಾತ್ರ ಕೆಲವೊಂದಿಷ್ಟು ರೈತರು ನಮ್ಮಲ್ಲಿ ಖರೀದಿ ಮಾಡ್ತಾರೆ. ತಿಳಿಸಿ ಹೇಳಿದಾಗ, ಯಾಕಂದ್ರ ರೈತರ ಶಾಲೆಯನ್ನ ಕಲ್ತಿರಂಗಿಲ್ಲ, ಅದ್ರ ಬಗ್ಗೆ ಆ ಉಪಯೋಗ ಏನು ಅನ್ನೋದು ಗೊತ್ತಿರಂಗಿಲ್ಲ. ಅದರ ಜೊತೆಗೆ ನಾನು ಕೂಡ ಇನ್ನೊಂದು ವಿಷಯವನ್ನ ಈ ಅರಿಶಿನದಿಂದ ಆಗುವಂತ ಲಾಭ ಏನು ಅನ್ನೋದು ನಿಮ್ಮ ಗಮನಕ್ಕೂ ತರ್ತಾ ಇದ್ದೀನಿ. ಈ ಅರಿಶಿನ ಪುಡಿಯನ್ನ ಈಗ ಮನೆಯಲ್ಲಿ ತಾವು ನೋಡ್ತಾ ಇರ್ತೀರಿ, ಉಪ್ಪಿಟ್ಟು ಮಾಡುವಾಗ ಒಮ್ಮೆ ಅರಿಶಿನ ಹಾಕೋದಿಲ್ಲ. ಈಗ ಎಲ್ಲರೂ ಮದುವೆ ಅಥವಾ ಸಮಾರಂಭಗಳಲ್ಲಿ ಉಪ್ಪಿಟ್ಟಿಗೆ ಅರಿಶಿನ ಪುಡಿಯನ್ನ ಹಾಕೋದಿಲ್ಲ. ಅರಿಶಿನ ಪುಡಿ ಹಾಕೋದ್ರಿಂದ ಅದರಲ್ಲಿ ಕ್ಯಾನ್ಸರ್ ಆಗ್ಲಾರದಂತ ಒಂದು ಆಂಟಿ ಆಕ್ಸಿಡೆಂಟ್ ಇದರಲ್ಲಿದೆ ಅರಿಶಿನ ಪುಡಿಯಲ್ಲಿ. ಅದಕ್ಕೆ ನಾವು ತಮಗಾದ್ರೂ ಹೇಳ್ತೀನಿ, ಮತ್ತೆ ಈಗ ಕೇಳುತ್ತಿರುವಂತ ರೈತರಿಗೂ ಕೂಡ ಹೇಳ್ತೀನಿ, ಆದಷ್ಟು ಮನೆಯಲ್ಲಿ ಅರಿಶಿನ ಪುಡಿಯನ್ನ ಅಡಿಗೆಯಲ್ಲಿ ಎಲ್ಲೆಲ್ಲಿ ಬಳಸಲಿಕ್ಕೆ ಸಾಧ್ಯ ಇದೆ ಅಲ್ಲೆಲ್ಲ ಎಲ್ಲವನ್ನು ಬಳಸೋದ್ರಿಂದ ನಮಗೆ ಕ್ಯಾನ್ಸರ್ ಅನ್ನ ನಾವು ತಡೆಗಟ್ಟಬಹುದು ಅನ್ನುವಂತ ಒಂದು ವಿಷಯವನ್ನು ತಮ್ಮ ಗಮನಕ್ಕೂ ತರ್ತಾ ಇದ್ದೀನಿ. ಮುಂದೆ ತಾವು ಹೇಳ್ತಾ ಇದ್ರಿ ಈಗ ತಮ್ಮ ಒಂದು ಕುಟುಂಬದ ಅಂದ್ರೆ ತಮ್ಮ ಕುಟುಂಬದ ಪರಿಚಯವನ್ನು ನಾವು ಇಲ್ಲಿ ಇವತ್ತು ಮಾಡಿಕೊಳ್ಳೋಣ. ತಾವು ಎಷ್ಟು ಜನ ಅಣ್ಣ ತಮ್ಮಂದ್ರು? ನಾನು ಒಬ್ಬನೇ ಮಗ ರೀ, ನಮ್ಮ ಹೆಣ್ಮಕ್ಳು 2 ಜನ ಅವ್ರನ್ನ ಕೊಟ್ಟಿದ್ದೀವಿ. ಈಗ ನನಗ ತಾಯಿ ಇದ್ದಾಳ, ತಂದೆ ತೀರ್ಕೊಂಡು 10 ವರ್ಷ ಆಯ್ತ್ರಿ. ಆದ್ರೆ ನನ್ನ ಮನೆಯಲ್ಲಿ ನನಗೆ 4 ಜನ ಮಕ್ಕಳು, 2 ಹೆಣ್ಮಕ್ಳು 2 ಗಂಡ್ಮಕ್ಳು. ನಾವು ಮನೆಯಲ್ಲಿ 1-7 ಜನ ನಮ್ಮ ಕುಟುಂಬಸ್ಥಿದ್ದೀವಿ. ನೀವು ನಾವು ಯಾವತ್ತು ನಾವು 60-75% ಸಾವಯವ ಊಟನ ಮಾಡ್ತಿದ್ದೀವಿ. ಆದ್ರೆ ಇನ್ನೂ 30% ನಮ್ಗೆ ಕಂಟ್ರೋಲ್ ಇಲ್ಲ, ಹೊರಗೆ ತಗೊಳ್ಬೇಕಾದ ಪರಿಸ್ಥಿತಿ ಬಂದಿ. ಇನ್ನೂ ನಾವು ಸಾವಯವದೊಳಗೆ ತಗೊಳ್ಳುವಂತ ಪ್ರಯತ್ನ, ಎಲ್ಲಾದ್ರೂ ನಮ್ಗೆ ಏನಾದ್ರೂ ಸಾವಯವ ಸಿಗ್ತಿದ್ದಾರೆ ಅದನ್ನ ತಗೊಂಡು ನಾವು ಮನೆಯಲ್ಲಿ ಉಪಯೋಗ ಮಾಡ್ತಾ ಇದ್ವಿ. ಅಂದ್ರೆ ತಾವು ಹೇಳೋ ಪ್ರಕಾರ 100% ಸಾವಯವ ಆಗೋಣ ಅಂತ ತಮ್ಮ ಅಭಿಪ್ರಾಯ, ಅದು ನಾವು ಬಯಸ್ತಾ ಇದ್ದೀವಿ ಹನುಮಂತ ಬಸಪ್ಪ ನವಾಬ್ ಅವರೇ. ಈಗ ತಾವು ಹೇಳಿದ್ರಿ ನನಗೆ 2 ಹೆಣ್ಮಕ್ಳು 2 ಗಂಡ್ಮಕ್ಳು ಅಂತ ಹೇಳಿ, ಇವರು ನಿಮ್ಮ ಕೃಷಿಯಲ್ಲಿ ಯಾವ ರೀತಿ ತಮಗೆ ಸಹಾಯವನ್ನು ಮಾಡ್ತಾ ಇದ್ದಾರೆ ಅಂತ ಕೇಳ್ಬೋದಾ? ಈಗ ನನ್ನ ಮಕ್ಕಳು ಗಂಡ ಮಕ್ಕಳು ಒಬ್ರು ನಾಲ್ಕನೇ ಅಥವಾ ಒಬ್ರು ಐದನೇ ತ ಶಾಲೆಗೆ ಹೋಗಾರ್ರಿ. ಮುಂಜಾನೆ ಒಂದ್ ತಾಸು ಅವರು ಶಾಲೆಗೆ ಹೋಗಿತ್ತ ಮುಂಚೆನ ಒಂದ್ ತಾಸು ಕೃಷಿ ಒಳಗೆ ಕೆಲಸ ಮಾಡೇ ಹೋಗುವಂತದ್ದು ಪದ್ಧತಿಯನ್ನು ಕಲ್ಕೊಂಡಿದ್ದಾರೆ. ಈಗಾಗಲೇ ಅವ್ರ ಹೆಚ್ಚು ಪ್ರೀತಿ ಕೃಷಿ ಮೇಲೆ, ಹೆಚ್ಚು ನಮ್ಮಲ್ಲಿ ದನಕರುಗಳಾಗಿರ್ಲಿ, ಮುಂಜಾನೆ ಅವಕ್ಕೆ ಮೇ ತೊಳಿದಾಗಿರ್ಲಿ, ಅವತ್ತ ಹೆಂಡಿ ತೆಗೆದಾಗಿರ್ಲಿ, ಬಯೋಡೈಜೆಸ್ಟ್ಕ ಅದನ್ನ ಸ್ಲರಿಯನ್ನ ಬಿಟ್ಟು ಬೆಳಿಗ್ಗೆ ನೀರು ಹಾಸೋದ್ರ ಮೂಲಕ ಅವರು ಹೆಚ್ಚು ಚರ್ಚೆಯನ್ನು ಮಾಡುವಂತದ್ದು ಅವ್ರ ತಲೆ ಒಳಗೈತಿ. ನಮ್ಮ ಮಕ್ಕಳು ಸಹಿತ ಸಾವಯವ ಕೃಷಿ ಮಾಡೋದ್ರ ಮೇಲೆ ಹೆಚ್ಚು ಪ್ರೀತಿಯನ್ನ ಇಟ್ಟಾರಂತೇಳಿ ನನ್ನ ಅನಿಸಿಕೆ. ಈ ವಿಷಯ ತಮಗೆ ತುಂಬಾ ಸಂತೋಷ ತಂದಿದೆ ಅಂತ ನಾನು ಅನ್ಕೋತಾ ಇದ್ದೇನೆ. ಆಮೇಲೆ ಈಗ ಮುಂದಿನ ವಿಷಯಕ್ಕೆ ಬರೋಣ. ನಾವು ಕಬ್ಬು ಮತ್ತು ಹೈನುಗಾರಿಕೆ ಇವನ್ನು ಕೂಡ ನಾನು ಎಲ್ಲನೂ ಇದು ಮಾಡ್ತೇನೆ ಅಂತ ಹೇಳಿದ್ರಿ. ಈ ಸಾವಯವ ತಾವು ಹೇಳಿದ ಪ್ರಕಾರ ಆಗಲೇ ತಾವು ಹೇಳ್ತಾ ಇದ್ರಿ, ಸಾವಯವ ಕೃಷಿಯನ್ನ ನಾವು ಮಾಡಬೇಕು ಅಂದ್ರೆ ಆಕಳು ಎಮ್ಮೆ ದನಕರಗಳು ಮನೆಯಲ್ಲಿ ಇರಲೇಬೇಕು ಅಂತ ಹೇಳಿದ್ರಿ. ಈಗ ನೀವು ಹೈನುಗಾರಿಕೆ ಮಾಡಬೇಕು ಅಂತಂದ್ರೆ ಹೈನುಗಾರಿಕೆ ಮಾಡಬೇಕಾದ್ರೆ ಎಲ್ಲಾದರೂ ತರಬೇತಿಯನ್ನು ಏನಾದರೂ ತಗೊಂಡಿದ್ರ? ನಾವು ಹೈನುಗಾರಿಕೆ ಮಾಡ್ಬೇಕಂದ್ರೆ ಏನು ತರಬೇತಿ ಮಾಡಿಲ್ಲ. ನಮ್ಮ ತಂದೆ ಕಾಲದಿಂದಲೂ ನಮ್ಮ ಮನೆಯಲ್ಲಿ ದನಗಳು ಇದಾವ. ಆ ದನಗಳು ನಾವು ಇಟ್ಟಿರ್ತಾನ ದನಗಳು ಉಸಾಬರಿ ಮಾಡೋದ್ರಿಂದ ನಮಗೆ ಹೆಚ್ಚು ಅನುಭವ ಇದ್ದೇ ಐತಿ. ನಮ್ಮಲ್ಲಿ ನಮ್ಮ ದನಗಳಿಗೆ ಇವತ್ತು ದನ ನಮ್ಮಲ್ಲಿ ನಮ್ಮ ಭೂಮಿಗೆ ಬೇಕು ಅನ್ನೋಂಥದ್ದು ನಮ್ಮ ವಿಚಾರ ಇಟ್ಕೊಂಡು ನಮ್ಮ ಹೊಲದಲ್ಲಿ ಒಂದು ಎರಡು ಮೂರು ಎಮ್ಮಿಗಳು ಒಂದು ದೇಶಿ ಆಕಳವನ್ನ ಸಹಿತ ನಮ್ಮ ಮನೆಯಲ್ಲಿ ಇಟ್ಕೊಂಡಿದ್ದೀವಿ. ಅದು ಯಾಕಂದ್ರೆ ದೇಶಿ ಆಕಳು ಯಾಕಂದ್ರೆ ಅದರ ಗೋಮೂತ್ರದಿಂದ ಬರುವಂತ ಯಾವುದೋ ನಮ್ಮ ಬೆಳೆಗೆ ರೋಗ ರುವಾಜಗಳು ಬಂದಾಗ ಅದರ ಗೋಮೂತ್ರ ತಗೊಂಡು ನಾವು ಬೆಳೆ ಹೊಡೆಯಕಂತೂ ನಮ್ಮ ದೇಶಿ ಆಕಳು ನಮ್ಮಲ್ಲಿ ಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಅದರಿಂದ ನಾವು ಅದರ ಸಗಣಿ ಆಗಲಿ ಅದರ ಉಚ್ಚಿ ಆಗಲಿ ನಾವು ಡೈಜೆಸ್ಟ್ ಒಳಗೆ ಹಾಕೊಂಡು ಕೆಲವೊಂದು ಉಪಯೋಗನ ಮಾಡ್ಕೋತಾ ಇದ್ದೀವಿ ಸರ್. ಮತ್ತೆ ಈಗ ಹಾಲಿನ ವ್ಯಾಪಾರ ಏನಾದರೂ ಮಾಡ್ತಿರ್ತಾವ ಅಂದ್ರೆ ಹೊರಗಡೆಯನ್ನ ಕೊಡ್ತೀರಾ ಅಥವಾ ತಮ್ಮ ಮನೆಗೆ ಬಳಸ್ತೀರಾ? ಯಾಕಂದ್ರೆ ಆಕಳ ಮತ್ತು ಎಮ್ಮೆ ಇದರಿಂದ ಸಾಕಷ್ಟು ನಿಮ್ಮಲ್ಲಿ ಹಸಿ ಮೇವು ಇರ್ತದೆ ಹೊಲ ಅಂದಮ್ಯಾಗ, ಇದರಿಂದ ಈ ವ್ಯಾಪಾರನೂ ತಾವು ಮಾಡ್ಕೋಬಹುದು. ಯಾಕಂದ್ರೆ ಒಟ್ಟಾರೆ ತಾವು ಹೇಳೋ ಪ್ರಕಾರ ಈ ಸಮಗ್ರ ಕೃಷಿ ಅಂದ್ರೆ ಒಂದೇ ಬೆಳೆ ಮೇಲೆ ನಾವು ಅವಲಂಬಿತ ಆಗಿರಬಾರ್ದು. ಒಂದು ಇಲ್ಲ ಒಂದು ಬೆಳೆ ನಮಗ್ ಒಂದು ಬೆಳೆ ಕೈ ಕೊಟ್ಟರು ಇನ್ನೊಂದು ಬೆಳೆ ಆಗ್ಲಿ ಅಥವಾ ಈ ಹೈನುಗಾರಿಕೆಯಿಂದಾಗ್ಲಿ ನಮ್ದು ನಿತ್ಯ ಜೀವನ ನಡಿಬೇಕು ಅನ್ನೋ ದೃಷ್ಟಿಯಿಂದ ತಾವು ಈ ಹೈನುಗಾರಿಕೆಯನ್ನು ಯಾವ ರೀತಿ ಉಪಯೋಗ ಮಾಡ್ಕೊಂಡಿದ್ದೀರಿ? ನಾವು ಹೈನುಗಾರಿಕೆ ಅಂತೇಳಿ ಏನು ಮಾಡಿಲ್ಲ. ನಮ್ ದನಗಳು ಇದಾವು. ನಮ್ ಮನೆ ಒಳಗ ನಾವು ತಿಂದು ಉಂಡ ಅಂತ ಹಾಲ ಮಜ್ಜಿಗೆಯನ್ನ ನಾವು ಹೊರಗೆ ಮಾರ್ತಾ ಇದ್ದೀವಿ. ನಮ್ಮ ಮಕ್ಕಳು ತಿನ್ಬೇಕು, ನಮ್ಮ ಹೆಂಡರು, ನಾವು ಎಲ್ಲರೂ ಊಟ ಮಾಡಿ ಉಳಿದಿದ್ದನ್ನ ಹೆಚ್ಚಾದದ್ದನ್ನ ನಾವು ಹೊರಗೆ ಡೈರಿಗೆ ಹಾಲು ಹಾಕ್ತೀವಿ. ಡೇರಿಗೆ ಹಾಕ್ತೀರಿ ಹಾಲನ್ನ. ಈಗ ಇದಾದ ನಂತರ ಈಗ ನೀವು ಒಂದು ತಮ್ಮ ಕೃಷಿ ಜೀವನದಲ್ಲಿ ಒಂದು ವಿಶೇಷ ಇವನ್ನ ಕೃಷಿಯನ್ನು ಮಾಡ್ತಾ ಇದ್ದೀರಿ ಅಂದ್ರೆ ಈ ಜೀವಸಾರ ಘಟಕ ಮತ್ತು ತಾವು ನಾನು ಸರ್ಕಾರದಿಂದ ಕೊಡುವಂತ ಕೆಲವೊಂದು ಗ್ಯಾಸ್ಗಳನ್ನ ನಾವು ಬಳಸೋದಿಲ್ಲ, ಗೋಬರ್ ಗ್ಯಾಸ್ ಅನ್ನೇ ನಾವು ಮಾಡ್ಕೊಂಡಿದ್ದೀವಿ ಅಂತೇಳಿ, ಇದು ಯಾವ ರೀತಿ ಮಾಡ್ಕೊಂಡ್ರಿ? ಇದಕ್ಕೆ ಏನಾದರೂ ತಾವು ತರಬೇತಿಯನ್ನು ತಗೊಂಡ್ರ ಹೇಗೆ? ಏನಿಲ್ಲ, ನಮ್ದಾದಂತ ಒಂದು ಟೆಕ್ನಿಕ್. ಮೊದಲ ಬಯೋಡೈಜೆಸ್ಟ್ ಅಂತೇಳಿ ನಮ್ಮ ಹೊಲದೊಳಗೆ ಫಸ್ಟ್ ನಮ್ಮ ದನಗಳ ಎಲ್ಲಿ ಕಡಿತಿಲ್ಲ ಅದ್ರ ಕೆಳಗಡೆ ಒಂದು ಬಯೋಡೈಜೆಸ್ಟ್ ಮಾಡ್ಕೊಂಡಿದ್ದೀವಿ. ಆ ಬಯೋಡೈಜೆಸ್ಟ್ ಮಾಡಿದ ನಂತರ ಅದರ ಹಿಂದಿನ ಬಾಜು ಒಂದು ಗೊಬ್ಬರ್ ಗ್ಯಾಸ್ ಅನ್ನ ಕಟ್ಕೊಂಡು ಆ ಗೊಬ್ಬರ್ ಗ್ಯಾಸ್ ಏನ್ ವಿಚಾರ ಮಾಡಿದ್ವಿ ಅಂದ್ರ ನಾವು ಒಂದು ಸಿಲಿಂಡರ್ ತಗೋಬೇಕಂದ್ರ ಅದಕ್ ನಾಲ್ಕೈದು ಸಾವಿರ ರೂಪಾಯಿ ಖರ್ಚು ಮಾಡಿ ಅದನ್ನ ತಂದು ಅದನ್ನ ತಿಂಗಳ 500 ರೂಪಾಯಿ ಅದಕ್ಕೆ ಖರ್ಚು ಮಾಡೋದಕ್ಕಿಂತ ನಮ್ಮ ಹೊಲದಲ್ಲೇ ನಮ್ಮ ದನಗಳ ಸಗಣಿಯನ್ನ ವೇಸ್ಟ್ ಮಾಡೋದಕ್ಕಿಂತ ಈಗ ಅದನ್ನೇ ನಾವು ಗೊಬ್ಬರ್ ಗ್ಯಾಸ್ ಅನ್ನ ನಮ್ಮ ಹೊಲದಲ್ಲಿ ಕಟ್ಕೊಂಡು ಆ ಗೊಬ್ಬರ್ ಗ್ಯಾಸಿಗೆ ದಿನ ನಮ್ಮಲ್ಲಿ ಹೆಂಗಾರು ನಾಲ್ಕಡಿ ಹೆಂಡಿರ್ತೈತಿ ಅದನ್ನ ಅದಕ್ಕೆ ಕಲಸ್ಕೊಂಡು ಅದು ಇರುವಂತ ಈಗೇನು ಸಿಲಿಂಡರ್ ಇರುತ್ತಲ್ಲ ಆ ಸಿಲಿಂಡರ್ ಬರುವಂತದ್ದು ಬಾಯಿ ಕಡಿಮೆ ಇರ್ತೈತಿ, ಪೋರ್ಸ್ ಇರಂಗಿಲ್ಲ, ಅದು ಇದರಷ್ಟು ಸ್ಪೀಡ್ ಅಡಿಗೆನೂ ಆಗಂಗಿಲ್ಲ. ನಮ್ಮ ಗೊಬ್ಬರ್ ಗ್ಯಾಸ್ ಅಡಿಗೆ ಮಾಡೋದ್ರಿಂದ ನಮ್ಮಲ್ಲಿ ನಾಲ್ಕು ತಾಸು ನಮ್ಮಲ್ಲಿ ಒಲೆ ಉರಿಸೋದ್ರಿಂದ ಬರೇ ಒಂದು ತಾಸು ಉರಿಸಿದ್ರೆ ಸಾಕು ಇಡೀ ಮನೆಯನ್ನು ಅಡಿಗೆನೇ ಎಲ್ಲ ಆಗಿ ಹೋಗ್ತೈತಿ. ಅದರಿಂದ ನಮಗೆ ಉಪಯೋಗ ಐತೆ ಅಂತೇಳಿ ಅದು ನಮ್ಮದೇ ಆದಂತ ತಲೆ ಟೆಕ್ನಾಲಜಿಯನ್ನು ಉಪಯೋಗ ಮಾಡಿ ನಾವು ರೆಡಿ ಮಾಡ್ಕೊಂತ ಇದ್ದೀವಿ. ಈಗ ನೀವು ಇಷ್ಟೆಲ್ಲನೂ ಮಾಡಿದ್ರಿ, ಈಗ ಇಷ್ಟೆಲ್ಲ ತಾವು ಬೆಳೆದ ಪ್ರಕಾರ ಅಂದ್ರೆ ನನಗೆ ಮಾಹಿತಿ ಕೊಟ್ಟ ಪ್ರಕಾರ ಒಟ್ಟಾರೆ ತಮ್ಮ ಕೃಷಿ ಬದುಕು ತಮಗೆ ತೃಪ್ತಿ ತಂದು ಕೊಟ್ಟಿದೆ ಅಂತ ಅನ್ಕೊಂಡಿನಿ. ಕೊನೆಯದಾಗಿ ತಾವೊಂದು ಹೇಳಿದ್ರಿ, ನಾನು ನುಗ್ಗೆ ಬೆಳೆಯನ್ನು ಬೆಳಿತೀನಿ ಅಂತ ಹೇಳಿದ್ರಿ. ಈ ನುಗ್ಗೆ ಬೆಳೆಯನ್ನ ಯಾವ ರೀತಿ ಬೆಳಿತೀರಿ ಮತ್ತೆ ಇದನ್ನ ಮಾರಾಟವನ್ನ ಎಲ್ಲಿ ಮಾಡ್ತೀರಿ, ಯಾವ ರೀತಿ ಇದಕ್ಕೆ ಟೈಮ್ ಅನ್ನ ಎಷ್ಟು ಕೊಡ್ತೀರಿ ಅದಕ್ಕೆ, ಅಥವಾ ಇದಕ್ಕೇನಾದ್ರೂ ಒಂದು ಎಕರೆ ಸಪರೇಟ್ ಆಗಿ ಮೀಸಲಿಟ್ಟಿದ್ದೀರ ನುಗ್ಗೆಯನ್ನ ಬೆಳಿಲಿಕ್ಕೆ? ಸುಮಾರು ನಮ್ದು ಈಗ 2 ಎಕರೆ ನುಗ್ಗಿ ಐತ್ರಿ. ಅದರಲ್ಲಿ ಹಿಂದಿನ ವರ್ಷ 1 ಎಕರೆ ಹಚ್ಚಿದೀವಿ ಫಸ್ಟ್. ಅದರಿಂದ ಫಸ್ಟ್ ಬರೋ ಲಾಭ ಏನು ಅಂತ ನಮಗೆ ಗೊತ್ತಿದ್ದಿಲ್ಲ. ಅದನ್ನ ಸಾಲಿನ ಸಾಲಿಗೆ 6 ಫೂಟ್ ಅನ್ನ ನಾವು ಸೈಜ್ ಬೀಜ ಹಾಕಿ ಆ ಬಿತ್ತನೆ ಮಾಡಿ ಆ ನುಗ್ಗಿ ಒಳಗೇನ ಗೋವಿನ ಜೋಳ ತೆಗೆದೀವಿ. ಆ ನುಗ್ಗಿ ಆ ನಂತರ ಹೂ ಬಿಟ್ಟು ಕಾಯಿ ಚಲೋ ಆದ್ಮೇಲೆ ನಾವು ಸುಮಾರು ಮುಂಜಾನೆ 6 ಗಂಟೆಗೆ ಚಮಕಂಡಿ ಮುದೋಳ ಪ್ಯಾಟಿಗೆ ತಗೊಂಡು ಹೋಗಿವಿ. ನಂದ ವಿಂಡ್ಕಾ ಕಾರ್ ಒಳಗೆ ದಿವಸ ತುಂಬಿಕೊಂಡು ಒಂದು 2,000 ನುಗ್ಗಿ, ಸುಮಾರು 2,000 ನುಗ್ಗಿಕಾಯಿನ ತಗೊಂಡು ಹೋಗಿ. ನನಗೆ ಮಾರ್ಕೆಟ್ನಲ್ಲಿ ಒಂದು ನುಗ್ಗಿಕಾಯಿಗೆ 2 ರೂಪಾಯಿ ಬೀಳ್ತೈತಿ. 2 ರೂಪಾಯಿ ನುಗ್ಗಿಕಾಯಿ ಬಿದ್ದ ದಿವಸ 4,000 ರೂಪಾಯಿ ತರ್ತೀನಿ ನಾನು. ಸುಮಾರು ನನ್ನ ಒಂದು 3 ತಿಂಗಳ ನನಗೆ ಒಂದು 3 ತಿಂಗಳದ್ರೊಳಗೆ ನಾನು ನುಗ್ಗಿಕಾಯನ್ನು ಮಾರ್ತೀನಿ. ಸುಮಾರು ನನಗೆ ಒಂದು 2-3 ಲಕ್ಷ ರೂಪಾಯಿ ತನಕ ನನಗೆ ಲಾಭ ಬಂದೈತಿ. ನನಗೆ ಯಾವ ಕಬ್ಬಿಣ ಕಬ್ಬು ಆಗಿರಲಿ ಅರಿಶಿನ ಬೆಳಿಕಿತ್ತಲ್ಲೂ ಅದು ಜಾಸ್ತಿ ಲಾಭ ಅಂತ ನನಗೆ ಅನಿಸ್ತೈತಿ. ಅದನ್ನ ನೋಡಿಕೊಂಡು ನಾನು ಈ ವರ್ಷ 1 ಎಕರೆ ನುಗ್ಗಿನ ಜಾಸ್ತಿ ಮಾಡ್ಕೊಂಡಿದ್ದೀನಿ. ನುಗ್ಗೆಯಲ್ಲಿ ಹಿಗ್ಗನ್ನು ಕಂಡಂತ ರೈತರು ನೀವು, ಯಾಕಂದ್ರೆ ಹೆಚ್ಚಾಗಿ ನಾವು ನೋಡ್ತಾ ಇರ್ತೀವಿ ಈಗ ಕಬ್ಬನ್ನು ಬೆಳೆದು ಅಥವಾ ಹೈನುಗಾರಿಕೆ ಮಾಡಿ ಸಾಕಷ್ಟು ಅದರಲ್ಲಿ ಗೋವಿನ ಜೋಳ ಅರಿಶಿಣ ಇಂಥವೆಲ್ಲ ಬೆಳೆಯಲ್ಲಿನೂ ಶ್ರೀಮಂತರಾದಂತಹ ರೈತರಿದ್ದಾರೆ, ತಮ್ಮ ಕಷ್ಟಗಳನ್ನ ಪರಿಹಾರ ಮಾಡಿಕೊಂಡಂತ ರೈತರಿದ್ದಾರೆ. ಆದ್ರೆ ನಿಮ್ದೊಂದು ವಿಶೇಷ ಏನಂದ್ರೆ ನುಗ್ಗೆಯಲ್ಲಿ ತಾವು ಸಾಕಷ್ಟು ಲಾಭವನ್ನ ಮಾಡಿಕೊಂಡಿದ್ದೀರಿ. ಈಗ ಹನುಮಂತ ಬಸಪ್ಪ ನವಾಬ್ ಅವರೇ, ತಾವು ಇಷ್ಟೊಂದು ಎಲ್ಲ ಮಾಹಿತಿಯನ್ನ ಎಲ್ಲಿ ಯಾವುದೇ ತರಬೇತಿಯನ್ನ ಪಡೆದುಕೊಳ್ಳದೇ ಇಷ್ಟೊಂದು ಕೃಷಿಯಲ್ಲಿ ಮುಂದೆ ಬಂದಂತವರು, ಈಗ ಒಂದು ವೇಳೆ ತಮ್ಮ ಸಂದರ್ಶನವನ್ನ ಕೇಳುತ್ತಿರುವಂತ ಯಾವುದಾದ್ರೂ ಯುವ ರೈತರು ಆಗ್ಲಿ ಅಥವಾ ಹಿರಿಯರಾಗ್ಲಿ ಏನಾದರೂ ನಾನು ನಿಮ್ಮ ಜಮೀನನ್ನು ನೋಡಬೇಕು ಅಥವಾ ಈ ಜೀವಸಾರ ಘಟಕ ಆಗ್ಲಿ ಗೋಬರ್ ಗ್ಯಾಸ್ ಆಗ್ಲಿ ತಮ್ಮದು ನೋಡಿ ನಾನು ನಮ್ಮ ಜಮೀನಲ್ಲಿ ಮಾಡಬೇಕು ಅಂತ ಅಂದ್ರೆ ತಮ್ಮದು ಮೊಬೈಲ್ ಸಂಖ್ಯೆಯನ್ನ ತಿಳಿಸ್ತೀರಾ ರೈತರಿಗೆ? 7795-7849-40 ಸರ್. ಇನ್ನೊಮ್ಮೆ ಹೇಳಿ ರೈತರಿಗೆ. 7795-7849-40. ಈಗ ಮೊಬೈಲ್ ಸಂಖ್ಯೆಯನ್ನ ತಿಳಿಸಿದ್ರಿ. ಇನ್ನೊಂದು ನಂದು ಕೊನೆಯ ಪ್ರಶ್ನೆ ಅಂದ್ರೆ ಈ ತಮ್ಮ ಜಮೀನು ನೋಡ್ಲಿಕ್ಕೆ ನಾನು ಖುದ್ದಾಗಿ ಬರಬೇಕು ಅಥವಾ ನಾವು 4-5 ಜನ ಸ್ನೇಹಿತರು ಕೂಡಿ ಅಂದ್ರೆ ರೈತರು ಕೂಡಿ ನಾವು ಬಂದು ತಮ್ಮ ಜಮೀನನ್ನು ನೋಡಿ ಅದರಿಂದ ತಮ್ಮಿಂದ ಮಾಹಿತಿಯನ್ನ ಪಡೆದುಕೊಂಡು ನಾವು ನಮ್ಮ ಜಮೀನಲ್ಲಿ ಅದನ್ನ ಬೆಳಿಬೇಕು ಈ ರೀತಿ ನಾವು ಅಳವಡಿಸಿಕೊಳ್ಬೇಕು ಅಂತಂದ್ರೆ ತಮ್ಮ ಜಮೀನು ಎಲ್ಲಿ ಬರ್ತದ ಮತ್ತ ಯಾವ ಸಮಯದಿಂದ ಯಾವ ಸಮಯದವರೆಗೆ ಬಂದ್ರೆ ಅನುಕೂಲ ತಾವು ಮಾಹಿತಿ ಕೊಡ್ಲಿಕ್ಕೆ ಸಿಗ್ತೀರಿ ಅಂತೀರಿ? ಯಾವತ್ತು ಅವಶ್ಯವಾಗಿ ಬರಬಹುದು ಸರ. ನಾನು ಶಿರೋಳದಿಂದ 2 ಕಿಲೋಮೀಟರ್ ಆಗತ್ತ ತೋಟ. ಇಲ್ಲಿ ಶಿರೋಳದಾಗ ನಾನು ಹೆಸರು ಕೇಳಿದ್ರೆ ಯಾರು ಬೇಕಾದ್ರೂ ಹೇಳ್ತಾರೋ ಅದಕ್ಕೆ ಬಂದು ಯಾವಾಗ ಬೇಕಾದರೂ ಅವ್ರು ಬಂದು ಮಾಹಿತಿ ತಗೊಂಡು ನಮ್ಮ ಜಮೀನನ್ನು ನೋಡಿಕೊಂಡು ತಿಳ್ಕೊಂಡು ಹೋಗ್ಬೋದು ಅಂತ ನಮ್ಮ ಅನಿಸಿಕೆ. ಹನುಮಂತ ಬಸಪ್ಪ ನಬಾಬ್ ಅವರೇ, ತಾವು ಇಲ್ಲಿಯವರೆಗೆ ಸಮಗ್ರ ಕೃಷಿಯಲ್ಲಿ ಜವಿ ಗೋಧಿ ಅರಿಶಿಣ ಗೋವಿನ ಜೋಳ ಹೈನುಗಾರಿಕೆ ಮತ್ತೆ ಈ ಜೀವಸಾರ ಘಟಕ ಗೋಬರ್ ಗ್ಯಾಸ್ ನುಗ್ಗೆ ಇವೆಲ್ಲದರ ಕುರಿತು ವಿವರವಾದ ಮಾಹಿತಿಯನ್ನು ನೀಡಿದ್ದಕ್ಕಾಗಿ ರೈತ ಬಾಂಧವರ ಪರವಾಗಿ ಹಾಗೂ ವಿಜಯಪುರ ಆಕಾಶವಾಣಿ ಪರವಾಗಿ ತಮಗೆ ತುಂಬಾ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ. ಇದುವರೆಗೆ ಮುಧೋಳ ತಾಲೂಕಿನ ಶಿರೋಳ ಗ್ರಾಮದ ಕೃಷಿ ಅನುಭವಿ ಹನುಮಂತ ಬಸಪ್ಪ ನಬಾಬ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ಕಿರಣ್ ಶೇಖತಾರ್. ನೀವು ಕಾಂಟ್ರಾಕ್ಟರ್ ಶಿವಣ್ಣ, ನೀವೇ ಹೇಳಿ ಅಲ್ಟ್ರಾಟೆಕ್ ಸಿಮೆಂಟ್ ಯಾಕೆ ಮಾರ್ಕೆಟ್ನಲ್ಲಿ ಕಡಿಮೆ ಬೆಲೆದು ಇದೆಯಲ್ಲ? ಇದೆ ಹೌದು, ಆದ್ರೆ ನಾಳೆ ಛಾವಣಿ ಸೋರಿದ್ರೆ, ಗೋಡೆ ಮೇಲೆ ಕ್ರ್ಯಾಕ್ ಬಂದ್ರೆ, ನಾನ್ ಮಾಡಿದ ಮನೆ ಕೆಲಸ ಮತ್ತೆ ನನ್ನ ಹೆಸರು ಎರಡೂ ಹಾಳಾಗುತ್ತೆ. ಕೋಟೆಯ ಬಾಗಿಲು ಹಾಕಿದ್ರೆ ಏನ್ ಬಂತು? ಊರೇ ಕೊಳ್ಳೆ ಹೊಡೆದ ಮೇಲೆ ತಿಳಿಯುತ್ತ ಶಿವಣರೇ. ಹೌದು, ಮನೆ ಕಟ್ಟುವಾಗ ಎಲ್ಲವನ್ನೂ ಬದಲಾಯಿಸಬಹುದು, ಆದ್ರೆ ಸಿಮೆಂಟ್ ಅನ್ನು ಸರ್ವತಾ ಬದಲಾಯಿಸುವಂತಿಲ್ಲ. ಹಾಗಾಗಿ ಮನೆ ಕಟ್ಟಿಸಿ ಕೇವಲ ಅಲ್ಟ್ರಾಟೆಕ್ ನಿಂದ. ಅಲ್ಟ್ರಾಟೆಕ್ ಬೈಂಡಿಂಗ್ ಪಾರ್ಟಿಕಲ್ಸ್ ಇಟ್ಟಿಗೆಯಿಂದ ಸರಳುಗಳ ತನಕ ಜೋಡಿಸಿ ನಿಮ್ಮ ಮನೆಗೆ ಅಖಂಡ ಬಲಿಷ್ಠತೆಯನ್ನು ನೀಡುತ್ತದೆ. ಅಲ್ಟ್ರಾಟೆಕ್, ಇಂಜಿನಿಯರ್ ಆಯ್ಕೆಯ, ದೇಶದ ನಂಬರ್ ಒನ್ ಸಿಮೆಂಟ್. ಮಗಳು ಫೀಸ್ ಕಟ್ಟೋಕೆ ಇವತ್ತೇ ಕೊನೆ ದಿನ, ಎಲ್ಲಾ ಬ್ಯಾಂಕ್ಗಳು ಬಂದ್ ಆಗಿದಾವೆ, ಏನ್ ಮಾಡೋದು ಅಂತ ಗೊತ್ತಾಗ್ತಲ್ವಲ್ಲಪ್ಪ. ಯೋಚನೆ ಮಾಡಬೇಡ ಗೆಳೆಯ, ಮೊಬೈಲ್ ಬ್ಯಾಂಕಿಂಗ್ ಭೀಮ್ UPI ಆಪ್ ಮೂಲಕವಾಗಿ ಈಗ ಯಾವಾಗ ಬೇಕಾದ್ರೂ ಯಾರಿಗೆ ಬೇಕಾದ್ರೂ ದುಡ್ಡನ್ನು ಕಳಿಸಬಹುದು. ಮೈಕ್ರೋ ATM, ಮೊಬೈಲ್ ATM ವ್ಯಾನ್ ಮುಖಾಂತರ ಬ್ಯಾಂಕಿಗೆ ಹೋಗದೇನೆ ದುಡ್ಡನ್ನು ಕೂಡ ತೆಗಿಬಹುದು. ಇದು ತಂತ್ರಜ್ಞಾನದ ಕಾಲ ಕಣಪ್ಪ. ಮೊಬೈಲ್ ಬ್ಯಾಂಕಿಂಗ್ ಕಡೆ ನಾವು ಸಾಗಬೇಕಾಗಿದೆ ಗೆಳೆಯ. ಹಳ್ಳಿ ಮುಂದುವರೆದರೆ ದೇಶವೂ ಮುಂದುವರಿಯುತ್ತದೆ. ನಬಾರ್ಡ್ ಕರ್ನಾಟಕ ಇವರಿಂದ ಜನಹಿತಕ್ಕಾಗಿ ಜಾರಿ. ರಾಮಕೃಷ್ಣವ್ರೆ ಹೇಳಿ. ಎಸ್ಟಿಮೇಟ್ ಓಕೆ, ಆದ್ರೆ ಸಿಮೆಂಟ್ ಅಲ್ಟ್ರಾಟೆಕ್ ಯಾಕೆ ಕಡಿಮೆ ಬೆಲೆದು ನಡೆಯುತ್ತಿಲ್ವಾ? ಓ, ನಡೆಯುತ್ತಲ್ಲ, ಆದ್ರೆ ಎಷ್ಟು ದಿನ? ಯಾವುದೇ ಗ್ಯಾರಂಟಿ ಇಲ್ಲ. ನನ್ನ ಹೆಸರು ಮತ್ತೆ ಮನೆಯ ಕೆಲಸ ನೋಡಿ, ಎರಡೂ ಹಾಳು. ಆದ್ರಿಂದ ಕಡಿಮೆ ಬೆಲೆಯ ಸಿಮೆಂಟ್ ಬಳಸೋದಂದ್ರೆ ನಮ್ಮ ತಲೆ ಮೇಲೇನೆ ಚಪ್ಪಡಿ ಕಲ್ಲು ಎತ್ತಿ ಹಾಕೋದು ತಿಳಿತು ಬಿಡಿ, ಗೊತ್ತಾಯ್ತು. ಹೌದು, ಮನೆ ಕಟ್ಟುವಾಗ ಎಲ್ಲವನ್ನೂ ಬದಲಾಯಿಸಬಹುದು, ಆದ್ರೆ ಸಿಮೆಂಟ್ ಅನ್ನು ಸರ್ವದಾ ಬದಲಾಯಿಸುವಂತಿಲ್ಲ. ಹಾಗಾಗಿ ಮನೆ ಕಟ್ಟಿಸಿ ಕೇವಲ ಅಲ್ಟ್ರಾಟೆಕ್ ನಿಂದ. ಅಲ್ಟ್ರಾಟೆಕ್ ಬೈಂಡಿಂಗ್ ಪಾರ್ಟಿಕಲ್ಸ್ ಇಟ್ಟಿಗೆಯಿಂದ ಸರಳುಗಳ ತನಕ ಜೋಡಿಸಿ ನಿಮ್ಮ ಮನೆಗೆ ಅಖಂಡ ಬಲಿಷ್ಠತೆಯನ್ನು ನೀಡುತ್ತದೆ. ಅಲ್ಟ್ರಾಟೆಕ್, ಇಂಜಿನಿಯರ್ ಆಯ್ಕೆಯ, ದೇಶದ ನಂಬರ್ ಒನ್ ಸಿಮೆಂಟ್. ಪ್ರಿಯ ರೈತರೇ, ನಿಮ್ಮ ಹೊಲಗಳು ಉಳುಮೆ ಮಾಡುತ್ತಿರಬೇಕು, ನಿಮ್ಮ ಪ್ರತಿಯೊಂದು ಸಮಸ್ಯೆಗೆ ಪರಿಹಾರ ಸಿಗಬೇಕು, ಈ ಹೃತ್ಪೂರ್ವಕ ಆಶಯದೊಂದಿಗೆ ನಾವು ನಿಮ್ಮ ಸೇವೆಗೆ nurture.farm ಆಪ್ ಅನ್ನು ಪ್ರಸ್ತುತಪಡಿಸುತ್ತಿದ್ದೇವೆ. ಈ ಆಪ್ ಮೂಲಕ ನೀವು ಸ್ಪ್ರೇ ಸೇವೆಗಳು, ಬಿತ್ತನೆ ಬೀಜ ಸಂಬಂಧಿತ ಸೇವೆಗಳು, ಭೂತಪಾಸಣೆ, ಹವಾಮಾನ ಹಾಗೂ ಮಾರುಕಟ್ಟೆ ದರಕ್ಕೆ ಸಂಬಂಧಿತ ಮಾಹಿತಿ, ಕೃಷಿ ತಜ್ಞರ ಸಲಹೆ ಸೇರಿದಂತೆ ರೈತರ ಆರೋಗ್ಯ ವಿಮೆಯಾದ ಕಿಸಾನ್ ಸ್ವಾಸ್ಥ್ಯ ಬೀಮಾದಂತಹ ಸೌಲಭ್ಯವನ್ನು ಪಡೆಯಬಹುದು. ನಿಮ್ಮ ಪ್ರತಿ ಖರೀದಿಗೆ ಅಂಕಗಳನ್ನು ಗಳಿಸಿ ಮತ್ತು ಹಣವನ್ನು ಉಳಿಸಿ. ಈಗಲೇ ಡೌನ್ಲೋಡ್ ಮಾಡಿ nurture.farm ಆಪ್. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ ನೇಚರ್ ಕೇರ್ 1800010011999. ರಾಮಕೃಷ್ಣವರೇ ಹೇಳಿ. ಎಸ್ಟಿಮೇಟ್ ಓಕೆ, ಆದ್ರೆ ಸಿಮೆಂಟ್ ಅಲ್ಟ್ರಾಟೆಕ್ಗೆ ಯಾಕೆ ಕಡಿಮೆ ಬೆಲೆದು ನಡೆಯುತ್ತಿಲ್ವಾ? ಓ ನಡೆಯುತ್ತಲ್ಲ, ಆದ್ರೆ ಎಷ್ಟು ದಿನ? ಯಾವುದೇ ಗ್ಯಾರಂಟಿ ಇಲ್ಲ. ನನ್ನ ಹೆಸರು ಮತ್ತೆ ಮನೆಯ ಕೆಲಸ ನೋಡಿ, ಎರಡೂ ಹಾಳು. ಆದ್ರಿಂದ ಕಡಿಮೆ ಬೆಲೆಯ ಸಿಮೆಂಟ್ ಬಳಸೋದಂದ್ರೆ ನಮ್ಮ ತಲೆ ಮೇಲೆನೆ ಚಪ್ಪಡಿ ಕಲ್ಲು ಎತ್ತಿ ಹಾಕೋದು ತಿಳಿತು ಬೆಳೆ ಗೊತ್ತಾಯ್ತು. ಹೌದು, ಮನೆ ಕಟ್ಟುವಾಗ ಎಲ್ಲವನ್ನೂ ಬದಲಾಯಿಸಬಹುದು, ಆದ್ರೆ ಸಿಮೆಂಟ್ ಅನ್ನು ಸರ್ವಥಾ ಬದಲಾಯಿಸುವಂತಿಲ್ಲ. ಹಾಗಾಗಿ ಮನೆ ಕಟ್ಟಿಸಿ ಕೇವಲ ಅಲ್ಟ್ರಾಟೆಕ್ ನಿಂದ. ಅಲ್ಟ್ರಾಟೆಕ್ ಬೈಂಡಿಂಗ್ ಪಾರ್ಟಿಕಲ್ಸ್ ಇಟ್ಟಿಗೆಯಿಂದ ಸರಳುಗಳ ತನಕ ಜೋಡಿಸಿ ನಿಮ್ಮ ಮನೆಗೆ ಅಖಂಡ ಬಲಿಷ್ಠತೆಯನ್ನು ನೀಡುತ್ತದೆ. ಅಲ್ಟ್ರಾಟೆಕ್ ಇಂಜಿನಿಯರ್ ಆಯ್ಕೆಯ ದೇಶದ ನಂಬರ್ ಒನ್ ಸಿಮೆಂಟ್. बरसात के मौसम में लैंडस्लाइड जरूर होता है क्या? पहाड़ों पर मिट्टी की मजबूत पकड़ नहीं होने से ही ना बारिश में लैंडस्लाइड का खतरा बढ़ता है. तो इसमें गलती किसकी है काका? हमारी. हमारी गलती? कैसे? जैसे पेड़ ना लगाना और पेड़ों की कटाई, गलत खेती करना, लापरवाही से कूड़ा करकट फेंक देना जिससे पानी की निकासी का रुक जाना. ऐसी गलतियाँ कभी नहीं करो और लैंडस्लाइड से बचो. बिल्कुल आपके हित में तत्पर NDMA, नेशनल डिजास्टर मैनेजमेंट अथॉरिटी द्वारा जनहित में जारी. ಇನ್ನೀಗ ಕೇಳಿ ಬಳ್ಳಾರಿ ಜಿಲ್ಲೆಯ ಹಳೆ ದೊರೋಜಿ ಈರಮ್ಮ ಮತ್ತು ಮೇಳದವರಿಂದ ಬುರ್ರಾ ಕಥ. ಪಾರ್ವತಿ ಪರಮೇಶ್ವರ ಬರ್ತಿದ್ರು ಅಂದ್ರೆ ಆಗ ಏನ್ ಮಾಡ್ದವಳು? ಅಂಟಿ ಮಾವಡಿ ಪಟ್ನ ಆಗ ಸವಡಿಕಾ ಮಾದೇವಿ, ಆಕಿ ಗಂಡ ಜಗದಾ ದೇವ್ರು. ಇಬ್ಬರು ಬಂದ್ರು ಗಂಡನ ಮೈ ತೊಳ್ಕೊಂಡು ಒಳದಂಡಾಗ ಗಂಡನ ಪಾದ ಮುಗಿವಾಗ ಮುತ್ತಿನ ಸೆರಗಾಸಿ ಪರಮಾತ್ಮ ನೋಡ್ದ ಪಾರ್ವತಿ ಗಂಡ. ಇಷ್ಟು ದುಷ್ಟಲೋಕ ಕರ್ಮಲೋಕ ಗಂಡನ ಪೂಜೆ ಮಾಡಕ್ಕೆ ಯಾಕೆ ಇದ್ದಾಳಮ್ಮ? ಗಂಡನ ಪಾದ ಮುಗಿಯಕ್ಕೆ ಯಾಕೆ ಇದ್ದಾಳ? ಈ ದುಷ್ಟಲೋಕ ಕರ್ಮಲೋಕ ನಾನ್ ನೋಡಿದೆ ಈಕೆನ. ಯಾರು? ಸೌಡಿಕ ಮಾದೇವಿ ಅಂತ. ಆಗ ಏನ್ ಮಾಡಿಬಿಟ್ಲ ಅಂದ್ರೆ ಆ ಶಿವ ಇನ್ನು ಬರುತ್ತ ಮಲ್ಲುವ ಮಗ್ಗೆ ಮಾರ್ದು ಹಾಕಿಬಿಟ್ಟ. ಸೌಡಿಕಾ ಮಾದೇವಿ ಊಟ ಮಾಡಿ ಅಂಟಿ ಮಾಡಿ ಪಟ್ಟಣಕ್ಕೆ ಹೋದ್ರು. ಹೋದ್ಮೇಲೆ ಒಂಬ ತಿಂಗಳ ವರಲಕ್ಷ್ಮಿ ಇದ್ದಂಗೆ. ಆಗ ಏನಂತ ಹೆಸರಿಟ್ರು? ಮಾ ಋಷಿ ಅಂತ ಹೆಸರಿಟ್ರು. ಯಾವ್ದೋ ಅಂಟಿ ಮಾವಡಿ ಪಟ್ಟಣ ಜಗದಾದಿಯವ್ರ ಮಗ, ಮಾ ಸೌಡಿಕೆ ಮಗ. ಹುಟ್ಟಿದ ಮೇಲೆ ಆ ಮಗ ಹುಟ್ಟಿದ. ಈಕಿ ನೋಡಿದ್ರು ಯಾರು? ಪಾರ್ವತಿ. ಇಲ್ರಿ, ಆಕೆ ಒಬ್ಬಾಕೆನ ಗಂಡನ ಸೇವಕ ಮಾಡೋದು ಭೂಮಿ ಮೇಲೆ, ಇನ್ನು ಯಾರು ಮಾಡೋದಿಲ್ಲವ? ನಾವು ಪಾದ ಮುಗೋದಿಲ್ಲವ, ನಾವು ಪಾದ ತೊಳೆಯೋದಿಲ್ಲವ. ಆಕೆಗೆ ಏನೋ ಕೊಟ್ಟಲ್ರಿ, ಪಾದ ಮುಗಿದಿದ್ದಿಗೆ ಗಂಡನ ಸೇವಕ ಮಾಡಿದ್ದಿಗೆ ನನಗೆ ಜೀವ ಆನಂದ ರುಚಿ ಆಯ್ತು, ಋಷಿ ಅಂತ ಮಗ ಕೊಟ್ಟಿನಿ. ಸರಿ, ನಿನಗೆ ನನಗೆ ಬಿಡ್ಬೇಕ್ರಿ, ನಾನೊಬ್ಬ ಮಗಳು ಕೊಡ್ತೀನಿ ಈ ಭೂಮಿ ಮೇಲೆ. ನನ್ನ ಮಗಳು ಹೆಚ್ಚಾತಳು, ನಿನ್ನ ಮಗ ಹೆಚ್ಚಾತನಿಗೆ. ಆಗ ಪರಮೇಶ್ವರ ಬಗ್ಗಿದ ದಣ್ಣು ತಿಕ್ಕಿ ಯಾಕೆ ನಾಲ್ಕು ಬೋಗಿಸಿ ಮಣ್ಣು ತೆಗೆದು ದಣ್ಣು ಮೇಲೆ ನಾನು ಬಗ್ತೇನೆ, ನನಗೆ ಬೆಣ್ಣು ತಿಕ್ಕ್ರಿ ಅಂತ. ಆಕೆ ದಣ್ಣೆ ಪಾರ್ವತಿ ದಣ್ಣು ತಿಕ್ಕಿ ಎರಡು ಬೋಗಿಸಿ ಐದು ಬೋಗಿಸಿ ಮಣ್ಣದಾಗ ಭಂಡಾರ ಅರಿಶಿನ ಭಂಡಾರ ಹಾಕಿ ಮಾಡ್ಯಾಡ. ಬರ್ತೈತಿ. ಗಿಡ ಮ್ಯಾಲ ಬೇನಿ ಗೆರೆ ಅರದು, ಆ ಗೆರೆ ತಗೊಂಡು ಬಳೆ ಮಾಡಿಬಿಟ್ಲ ಅರ್ಜಿನ ಬಳೆ. ಆಗಿನ ಗಿಡ ಮ್ಯಾಲ ಗುಬ್ಬಿ ತಗೊಂಡು ಮೂಗಿ ಸಿಗಾಕಿದ್ರು, ಮುತ್ತು ಮಾಡಿದ್ರು. ಆಗ ಅರಿಶಿನ ಭಂಡಾರ ಹಚ್ಚಿದ್ರು. ಆಗ ಬಿದಿರಿ ಕಟ್ಟಿಗೆ ಮುರಿದು ಉಗುರು ಕೂಟೆ ತೀರಿಸಿ ಜಗ ಪುಟ್ಟಿ ಮಾಡಿಬಿಟ್ರು. ಗಿಡ ಮ್ಯಾಲ ಇನ್ನವರ ತಾವಾಗಿ ಆಗ ನಿಮ್ಮಣ್ಣ ಅರ್ದು ದೇನ್ ತಪ್ಪಲ ಅರಿಶಿನ ಭಂಡಾರ ಇಟ್ಟು ಆ ಮಗಳು ಮನಿಷಿ ಏನಂತ ಹೆಸರಿಟ್ಟು ಅಂತ ಬಾರನ್ನ ಗಿಡ ಕೆಳಗೆ ಉತ್ತಿ ಬಗಲಾಗ ಪುಟ್ಟಾಗ ಪಾರ್ವತಿ ಪರಮೇಶ್ವರ. ಆಗ ಮೈ ತೊಳ್ಕೊಂಡ್ರು ರಥದಲ್ಲಿ ಕುಂತ್ಕೊಂಡು ಅವ್ರ ಮಠಕ್ಕೆ ಮೂರಾಗ ಆಕಾಶಕ್ಕೆ ಹೋದ್ರು, ಮ್ಯಾಗ ಹೋಗ್ಬಿಟ್ರು ಮೂರ ಮ್ಯಾಕ. ಈ ಮಗಳು ಕ್ಯಾ ಕ್ಯಾವ್ ಅಂತಿದ್ರೆ ಭೂಮಿ ಆಗಲಿದ್ದ ಹುಟ್ಟಿ ಬಿಡ್ತಪ್ಪ ನಾಗೇಂದ್ರ ಏಳು ಅಡಿಯ ನಾಗ. ಅಮ್ಮ ಮಣ್ಣಲ್ಲಿದ್ದ ತಯಾರಾಗಿ ದುಷ್ಟರು ಗುಟ್ಟಿಲ್ಲ, ಕರ್ಮ ಗುಟ್ಟಿಲ್ಲ, ಅಂಟು ಮೈಲಿ ಗುಟ್ಟಿಲ್ಲ, ರಕ್ತ ಗುಟ್ಟಿಲ್ಲ, ಮಣ್ಣಿಗೆ ತಯಾರಾಗಿ ನಿನ್ನ ಮಣ್ಣಾಗೆ ನಾನೇ ಇದ್ದೀನಿ. ಅಮ್ಮ ನಿನ್ನ ಬಿಟ್ಟು ಮಗಳ ನಾನು ಯಾಕೆ ಹೋಗಲ್ಲ. ಇವರು ಗುಡ್ಡ ಗೂನಲ್ಲಿದ್ದ ರಾಕ್ಷಸಿನ ಬಟ್ಟ ಗುಟ್ಟಿದ ರಾಮನದಮ್ಮ ಆತನ ಹೆಂಡತಿ ಕೊಂತಿ ಮಾದೇವಿ. ಆಗ ಆಕೆ ಒಟ್ಟಾಗ ಏಳು ಮಂದಿ ಹುಟ್ಟಿದ್ರಪ್ಪ ಕಾರ್ತಿಕರಾಜ. ಕ್ವಾಣ ಮೇಲೆ ಕುಂತ್ಕೊಂಡ 60 ಸೂರಿಗಳು ಮೈ ತುಂಬಾ ಆಟಿಕೊಂಡಾರಪ್ಪ ಮಯ ಒಟ್ಟಿಗೆ. ಆಗ ಗಂಡ್ರಗ ಕೆಬ್ಬಂದು ಕಂಡ್ರ ಗೊಡ್ಲಿ ತಗೊಂಡು ಬಲ್ಲಗಳು ಬಾತುಗಳು ತಗೊಂಡು ಕಣ ಕಣ ಕಣ ಕಣ ತಪ್ಪಡೆ ಹೊಡೆದಾರೆ. ಸಿಗಲಿಲ್ಲ, ಕರಡಿ ಸಿಗಲಿಲ್ಲ, ಒಂದು ಕುಂದಿನ ಮೊಲ ಕಾಣ್ ಬರಲ್ಲ. ಉಗಾದಿ ಬಿಸಿಲು ಕಾಲ ನೀರಡಿಕೆ ಆತೈತಿ. ಒಳ ದಂಡಿಗೆ ಅವರು ನೀರು ಕುಡಿಯಕ್ ಬಂದ್ರು. ನೀರು ಕುಡಿದು ಗಿಡ ನೆಳಕ್ ಬರ್ತಾರ. ನಾಗರಾವ್ ಏಳೆಡೆ ನಾಗೇಂದ್ರ ನೋಡ್ತು, ಛೀ ದುಷ್ಟರು ಕಣ್ಣಿಗೆ ಕಾಣಬಾರ್ದಂತ ಭೂಮಿ ತುಳಿದಾನ. ಮಗಳು ಪುಟ್ಟಾಗಿರಾಕಿ ಕ್ಯಾ ಕ್ಯಾ ವರ್ಷ ಆಗ ಬಂದ್ರು. ಏಯಮ್ಮ ಬಾರನ್ನ ಗಿಡ ಕೆಳಗೆ ಉತ್ತಿ ಬಗಳಾಗ ಯಾರು ಪುಟ್ಟಾಗ ಆಡದು ಬೀಸಾಕಿ ಹೋಗಿ.